ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ಕೇಳುಕರೆ, ಈಗ ಕಲಬುರಗಿ ಜಿಲ್ಲಾ ಬೆಳೆ ಆರೋಗ್ಯ ಸಮೀಕ್ಷೆ ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸೇಡಂನ ಉಪ ಕೃಷಿ ನಿರ್ದೇಶಕರಾದ ಅನಸೂಯ ಹೋಗಾರ್, ಕಲಬುರಗಿ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಸಂತೋಷ್ ಇನಾಮದಾರ್ ಹಾಗೂ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ರಾಜು ತೆಗಳ್ಳಿಯವರು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಬಿ ಸಿದ್ದಣ್ಣ ಅವರು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 295986, 295987 ಮತ್ತು 310105 ಎಸ್ಟಿಡಿ ಕ್ರಮಾಂಕ 08472. ಬನ್ನಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕೃಷಿ ರಂಗ. ಕಲಬುರಗಿ ಜಿಲ್ಲಾ ಬೆಳೆ ಆರೋಗ್ಯ ಸಮೀಕ್ಷೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಅಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಏನೇನು ಬೆಳೆಯ ಒಂದು ಪರಿಸ್ಥಿತಿ ಹೇಗಿದೆ ಇದ್ರ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಅನಸೂಯ ಉಗಾರ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಕಲಬುರಗಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪ ನಿರ್ದೇಶಕರಾದ ಸಂತೋಷ್ ಇನಾಮದಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ. ಹಾಗೂ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂತಹ ಡಾ ರಾಜು ತೆಗಳ್ಳಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂದ್ರೆ ನಿಮ್ಮ ಒಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿದೆ 295986, 295987 ಹಾಗೂ 310105. ಇನ್ನು ಇದಕ್ಕೆ ನೀವು ಕರೆ ಮಾಡಬೇಕಾದ್ರೆ ಎಸ್ಟಿಡಿ ಸಂಖ್ಯೆಯನ್ನು ಸೇರಿಸಬೇಕಾಗುತ್ತೆ 08472. ಈ ಒಂದು ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಪಡೆಯೋಣ, ಒಂದು ಚರ್ಚೆ, ನಂತರ ನೀವು ಕರೆಗಳನ್ನ ಮಾಡಬಹುದು. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಾವು ಏನು ನಮ್ಮ ಜಿಲ್ಲೆಯಲ್ಲಿ ಬೆಳೆಯ ಒಂದು ಆರೋಗ್ಯ ಸಮೀಕ್ಷೆ ಹೇಗಿದೆ ಅಂತ ನಾವು ವಿಷಯ ಕೊಟ್ಟಿದ್ದೇವೆ. ಅಂದ್ರೆ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳ ಒಂದು ಪರಿಸ್ಥಿತಿ ಅಂತ? ಸರ್, ಇವಾಗ ಏನು ನಮ್ದು ಮೇಜರ್ ಕ್ರಾಪ್ ಬಂದು ತೊಗರಿ ಬೆಳೆ ಏನಿದೆ, ಈಗ ತೊಗರಿ ಬೆಳೆ ಅಂತೂ ಈಗ ಹೂವಾಡುವ ಹಂತದಲ್ಲಿದೆ ಸರ್. ಈಗ ಆಮೇಲೆ ಕೆಲವೊಂದು ಕಡೆ ಕಾಯಿ ಕಟ್ಟುವ ಹಂತದಲ್ಲಿದೆ. ಅದೇ ರೀತಿಯಾಗಿ ಈಗ ಜೋಳವನ್ನು ಕೂಡ ಬಿತ್ತಿದ್ದಾರೆ, ಕಡಲೆ ಕೂಡ ಬಿತ್ತಿದ್ದಾರೆ ಸರ್. ಈಗ ಅವು ಒಂದು ಫಸ್ಟ್ ಸಣ್ಣ ಸ್ಟೇಜ್ ಅಲ್ಲಿ ಇದಾವೆ ಸರ್. ಈಗ ಅದೇ ರೀತಿಯಾಗಿ ನಮಗ ಕಬ್ಬು ಕೂಡ ನಮ್ಮಲ್ಲಿ ಇದೆ ಸರ್. ಈಗ ಎಲ್ಲಾ ಬೆಳೆಗಳು ಏನಿದಾವೆ ನಮ್ಮಲ್ಲಿ ಚೆನ್ನಾಗಿದ್ದಾವೆ ಸರ್. ಈಗ ತೊಗರಿಯಲ್ಲಿ ಮಾತ್ರ ಏನಾಯ್ತು, ನಮ್ಮಲ್ಲಿ ಮಳಿ ಜಾಸ್ತಿ ಆಗಿಬಿಟ್ಟು ಒಂದು ಹೂ ಬರೋದು ಲೇಟ್ ಆಯ್ತು. ಈಗ ಎಲ್ಲವನ್ನು ಕೂಡ ಹೂ ಬಂದಿದ್ದಾವೆ ಸರ್. ಯಾರು ಅರ್ಲಿ ಬಿತ್ತಿದ್ದಾರೆ ಅಂತ ಕೂಡ ಕಾಯಿ ಕೂಡ ಬಂದಿದ್ದಾವೆ ಸರ್. ಅದಕ್ಕೆ ನಮ್ಮಲ್ಲಿ ಏನಿದೆ, ಈಗ ಪ್ರತಿ ಒಂದು ಬುಧವಾರ ದಿವಸ ಕೃಷಿ ವಿಜ್ಞಾನಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಅದೇ ರೀತಿಯಾಗಿ ತೋಟಗಾರಿಕೆಯವರು ಕೂಡ ಎಲ್ಲರೂ ಕೂಡಿ ನಾವು ಪ್ರತಿಯೊಂದು ತಾಲೂಕಿನಲ್ಲಿನೂ ಕೂಡ ಒಂದು ಪ್ರತಿಯೊಂದು ಒಂದು ಸ್ಯಾಂಪಲ್ ಆಗಿ ರೈತ ಹೊಲಗಳಿಗೆ ಹೋಗಿ ಏನು ಒಂದು ಬೆಳೆಗಳ ರೋಗ ಇದೆ, ರುಜಿನ ಇದೆ, ಪರಿಸ್ಥಿತಿ ಹೇಗಿದೆ ಅಂತ ಒಂದು ಸರ್ವೆಯನ್ನು ಮಾಡ್ಕೊಂಡ್ಬಿಟ್ಟು ತದನಂತರ ಸಾಯಂಕಾಲ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡ್ತೀವಿ ಸರ್. ಆಮೇಲೆ ಅದನ್ನ ಮರುದಿವಸ ಏನಾಗುತ್ತೆ ಪೇಪರಲ್ಲಿ ಕೂಡ ಕೊಡ್ತೀವಿ, ಸಣ್ಣ ಸಣ್ಣ ವಿಡಿಯೋ ಕೂಡ ಮಾಡಿ ಹಾಕ್ತೀವಿ. ಇದು ಯಾವಾಗಲೂ ಕೂಡ ಒಂದು ಸುಮಾರು ವರ್ಷವನ್ನು ನಡ್ಕೊಂಡು ಬಂದಿದೆ ಸರ್. ಈಗಲೂ ಕೂಡ ನಡೀತಾ ಇದೆ. ತದನಂತರ ಪ್ರತಿ ಗುರುವಾರ ದಿವಸ ಏನೈತೆ ಸರ್, ನಾವು ಲೈವ್ ಪ್ರೋಗ್ರಾಮ್ ಅನ್ನ ಒಂದು ಕೃಷಿ ರಂಗದಲ್ಲಿ ಮಾಡ್ತಾ ಇದೀವಿ ಸರ್. ಅದನ್ನು ಇದು ಒಂದು ಸದ್ಯದ ಪರಿಸ್ಥಿತಿ ಸರ್. ಈಗ ಅದಕ್ಕೆ ರೈತ ಬಾಂಧವರು ತಮ್ಮಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ದೂರ ಮುಖಾಂತರ ಕೇಳಿದ್ರೆ ವಿಜ್ಞಾನಿಗಳಿದ್ದಾರೆ ಸರ್, ತೋಟಗಾರಿಕಾ ಅಧಿಕಾರಿಗಳಿದ್ದಾರೆ, ಹೇಳ್ತಾರೆ ಸರ್. ಖಂಡಿತ ಮೇಡಮ್. ಅದೇ ರೀತಿ ಸಂತೋಷ್ ಇನಾಮದಾರ್ ಅವರು, ಸರ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಬಂದಾಗ ಯಾವ ಪರಿಸ್ಥಿತಿ ಇದೆ ಅಂತ ಮಾಹಿತಿ ಹೇಳ್ತೀರಾ? ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳು ಅಂತಂದಲ್ಲಿ ಬಾಳೆ ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಣೆ ಆಗ್ತದೆ ಮತ್ತು ಪ್ರತಿ ವರ್ಷ ಕೆಲವೊಂದು ಗ್ರಾಮಗಳಲ್ಲಿ ಅಥವಾ ನಮ್ಮ ಈ ಕಮಲಾಪುರ ಆಗಿರ್ಬೋದು, ಸುತ್ತಮುತ್ತಲಿನ ಆಳಂದ ಆಗಿರ್ಬೋದು, ಅಫಜಲ್ಪುರ ಆಗಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಬಾಳೆ ಬೆಳೆ ಇದೆ. ನಮ್ಮ ಜಿಲ್ಲೆಯಲ್ಲಿ 4,500 ಹೆಕ್ಟರ್ ವರೆಗೂ ಬಾಳೆ ಬೆಳೀತಾರೆ. ಮುಖ್ಯವಾಗಿ ಅದರ ಜೊತೆಗೆ ಪಪ್ಪಾಯ ಕೂಡ ಒಂದು ಮೇಜರ್ ಕ್ರಾಪ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಬಾಳೆನ ವಿವಿಧ ಹಂತಗಳಲ್ಲಿದ್ದಾವೆ, ಯಾಕಂದ್ರೆ ಅದನ್ನ ವರ್ಷಪೂರ್ತಿ ಮಾಡತಕ್ಕಂತ ರೈತರು ಕೂಡ ಇಲ್ಲಿ ನಮ್ಮಲ್ಲಿದ್ದಾರೆ. ಸೊ ಮೇಜರ್ ಆಗಿ ಆ ಒಂದು ಬೆಳೆಗಳಲ್ಲಿ ಯಾವುದೇ ರೀತಿಯ ರೋಗ ರುಜಿನಗಳು ಸದ್ಯಕ್ಕೆ ಕಂಡು ಬಂದಿಲ್ಲ. ಎಲ್ಲಿ ನೀರಿನ ಅಂದ್ರೆ ಕಳೆದ ಒಂದು ತಿಂಗಳಿಂದ ಏನು ನೀರು ಅಥವಾ ಜಾಸ್ತಿ ಮಳೆಯಾದಂತ ಕೆಲವೊಂದು ಪ್ರದೇಶಗಳಲ್ಲಿ ನಾವು ಈ ಬಾಳೆ ಇದರಲ್ಲಿ ಯಾರು ಇತ್ತೀಚೆಗೆ ನಾಟಿ ಮಾಡಿದಂತಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಈ ಫಂಗಲ್ ಡಿಸೀಸ್ ಅನ್ನು ನಾವು ನೋಡಿಕೊಂಡಿದ್ವಿ. ಈಗ ಮುಂದಿನ ಹಂತದಲ್ಲಿ ರೈತರು ನಮ್ಮ ಇನ್ನೊಂದು ಪ್ರಮುಖ ಬೆಳೆ ಕಲ್ಲಂಗಡಿ. ಸೊ ಅದರ ಬಗ್ಗೆ ಈಗ ಎಲ್ಲ ರೈತರು ಪೂರ್ವ ತಯಾರಿ ಮಾಡುವ ಒಂದು ಹಂತದಲ್ಲಿ ಇದ್ದಾರೆ. ಈಗ ಕೆಲವರು ಆಲ್ರೆಡಿ ಸಸಿಗಳನ್ನು ನಾಟಿ ಕೂಡ ಮಾಡಿದ್ದಾರೆ. ಸೊ ಇದಿಷ್ಟು ಅಂದ್ರೆ ಮುಖ್ಯವಾಗಿ ನಮ್ಮ ಮೇಜರ್ ಬೆಳೆಗಳು. ಸರ್ ಸರ್ ರಾಜು ತೆಕ್ಕಳ್ಳಿ ಅವರು, ತಮ್ಮ ಗಮನಕ್ಕೆ ಬಂದಂಗೆ ಈಗ ತಾವು ಕೃಷಿ ವಿಜ್ಞಾನ ಕೇಂದ್ರದ ಸಾಕಷ್ಟು ರೈತರು ನಿಮ್ಮ ಕೇಂದ್ರಕ್ಕೆ ಭೇಟಿ ನೀಡ್ತಿರ್ತಾರೆ, ಆಮೇಲೆ ತಮ್ಮ ವಿಜ್ಞಾನಿಗಳು ಬೇರೆ ವಿಸಿಟ್ ಎಲ್ಲ ಕೊಡ್ತಿರ್ತಾರೆ, ತಮ್ಮ ಗಮನಕ್ಕೆ ಬಂದಂಗೆ ಯಾವ ರೀತಿ ಪರಿಸ್ಥಿತಿ ಇದೆ? ಸರ್ ಅದೇ ಈಗ ಮುಖ್ಯವಾಗಿ ಮೇಡಮ್ ಹೇಳಿದಂಗೆ ತೊಗರಿ ಬೆಳೆಯಲ್ಲಿ ಕೆಲವೊಂದು ಕಡೆ ಅಲ್ಲಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಬಂದವು. ಒಂದೊಂದ್ಸಲ ಒಣಗ್ತಿರ್ತೈತಿ, ಹುಳ ಆಗಿದ್ದೆ ಸಮಸ್ಯೆ ಇದಾವೆ. ಆಮೇಲೆ ಜೋಳದಲ್ಲಿ ನೋಡಿದ್ರು ಒಂದು ಕಾಂಡ ಕೊರಕದ್ದು ಹುಳದ್ದು ಒಂದು ಸಮಸ್ಯೆ ಇದೆ ಸರ್. ಕಡಲೆಯಲ್ಲಿ ಸಣ್ಣ ಸಣ್ಣ ಹುಳುಗಳು ಅದು ಬರ್ತಾ ಇದೆ. ಅಂತ ದೊಡ್ಡ ಸಮಸ್ಯೆಗಳು ಏನ್ ಕಾಣ್ತಾ ಇಲ್ಲ, ಅಲ್ಲಲ್ಲಲ್ಲಿ ಕೆಲವೊಂದು ಒಣಗಿದಂತದ್ದನ್ನು ಕೂಡ ನಾವು ನೋಡ್ತೇವೆ. ಆಮೇಲೆ ಸರ್ ಹೇಳಿದಂಗೆ ಬಾಳೆಯಲ್ಲಿನೂ ಕೂಡ ಯಾವಂತ ಸಮಸ್ಯೆಗಳು ಕಂಡು ಬಂದಿಲ್ಲ ಸರ್. ಇಷ್ಟೇ ಪರಿಸ್ಥಿತಿ. ಸರ್ ನಮ್ಮ ರೈತರು ಕರೆ ಮಾಡ್ತಾ ಇದ್ದಾರೆ, ಅವರು ಲೈನ್ನಲ್ಲಿ ಕಾಯ್ತಾ ಇದ್ದಾರೆ, ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತೇಳಿ. ಹಲೋ ಸರ್ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಮಹಾರುದ್ರಪ್ಪ ಅಂತೇಳಿ. ಮಹಾರುದ್ರಪ್ಪ ಅವ್ರು ಎಲ್ಲಿಂದ? ಹುಮನಾಬಾದ್ ತಾಲೂಕಾ ಸರ್. ಹುಮನಾಬಾದ್ ತಾಲೂಕಾ, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮ್ಮಲ್ಲಿ 4 ಎಕರೆ ಹೊಲ ಅದ ಸರ್ ನಮ್ದು. ಸರ್ ಅದು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಪೂರ ಫುಲ್ ನೀರ್ ಬರ್ತಾನೆ ಇರ್ತದ ಸರ್. ಅದು ಏನ್ ಬೆಳೆ ಬೆಳಿಬೇಕು? ನೀವ್ ಅಲ್ಲಿ ಏನ್ ಬೆಳಿತೀರಿ? ಫುಲ್ ಕುಲ್ಲ ಅದ ಏನ್ ಹೆಂಗದ್ರ? ಪೂರ ಕುಲ್ಲದ ಸರ್, ಹಳ್ಳಿ ದಂಡಿಗೆ ಅದ ಹೊಲ, ಹಂಗಾಗಿ ನೀರ್ ಬರ್ದೈತಿ. ನೀವ್ ಏನ್ ಮಾಡ್ಬೇಕು? ನೀರ್ ಹೊರಗ್ ಹಾಕ್ಲಾಕ್ ಪ್ರಯತ್ನ ಮಾಡ್ಬೇಕ್ರಿ, ಡ್ರೈನೇಜ್ ಮಾಡ್ಕೊಂಡು ನೀರ್ ಹೊರಗ್ ಹಾಕ್ಬೇಕು. ಏನ್ ಮಾಡಿದ್ರು ಹೆಸರು ಇರ್ತದ ಪೂರ ಉಗಾದಿತ್ತಾನ. ಸಬ್ ಸರ್ಫೇಸ್ ಡ್ರೈನೇಜ್ ಅಂತ ಹೇಳಿ ಮಾಡ್ತಾರೆ. ಸಬ್ ಸರ್ಫೇಸ್ ಡ್ರೈನೇಜ್ ಸರ್ ಅದೆಲ್ಲ ಮಾಡಿದ ಸರ್. ನಾವ್ ಅಲ್ಲಿ ಸುತ್ತ ರೌಂಡ್ ಪೂರ ಎದಿ ಬರೋಷ್ಟು ಕೆತ್ತರಿದೇನಿ, ಅಂತೂ ನೀರ್ ಇರ್ತದೆ ಸರ್ ಒಳಗ. ಸಬ್ ಸರ್ಫೇಸ್ ಡ್ರೈನೇಜ್ ಅಂದ್ರೆ ಏನ್ ಮಾಡ್ತಾರೆ, ಅಲ್ಲಿ ತೆಗೆದು ಕೆಳಗ ಪೈಪ್ ಹಾಕ್ತಾರ್ರಿ, ಕೆಳಗೊಳಗೆ ಒಂದಕ್ಕೊಂದು ಪೈಪ್ ಕನೆಕ್ಷನ್ ಕೊಡ್ತಾರೆ, ಅವು ಎಲ್ಲ ಕೂಡಿ ಜಗ್ಗಿ ಆಮೇಲೆ ಹೊರಗೆ ನೀರ್ ಹೋಗುವಂತ ಆಗ್ತದ. ಅದೆಲ್ಲ ಮಾಡಿನ ಸರ್, ಹೊರ ನೀರ್ ಬರ್ತದೆ. ಅದೆಲ್ಲ ಬಂತಪ್ಪ ಅಂದ್ರೆ ಅಲ್ಲಿ ಏನು ಮಾಡಕ್ಕಾಗಿಲ್ಲ, ಕೃಷಿ ಹೊಂಡ ಮಾಡ್ಕೋಬೇಕು. ನೀವು ದೊಡ್ಡದೊಂದು ಕೃಷಿ ಹೊಂಡ ಮಾಡ್ರಿ, ಕೃಷಿ ಹೊಂಡ ಮಾಡಿ ಮೀನು ಸಾಕಾಣಿಕೆ ಆತರ ಮಾಡ್ಕೋಬಹುದು. ಇಲ್ಲ ಯಾವ ಬರಂಗಿಲ್ಲ, ನೀರ್ ಹಂಗೆ ಬರಾಕತ್ತಿದ್ದು ಅಂದ್ರೆ ಏನು ಬರಂಗಿಲ್ಲ, ಕೇವಲ ಕೃಷಿ ಹೊಂಡ ಮಾತ್ರ ಮಾಡ್ಕೋಬಹುದು ನೀವು. ಮಾರುದ್ರಪ್ಪ ಸರ್, ಅಲ್ಲಿ ಅಲ್ಲಿ ಅಲ್ಲಿನೂ ಕೂಡ ಅವಾಗ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಒಂಚೂರು ಅವ್ರಿಗೆ ಭೇಟಿ ಕೊಡಿಸಿ, ಸ್ಥಳ ಭೇಟಿ ಕೊಡಿಸಿಬಿಟ್ಟು ಒಂದ್ ಇನ್ಫಾರ್ಮೇಶನ್ ತಗೊಳ್ಳಿ. ಒಂದು ರುದ್ರಪ್ಪ ಅವ್ರೆ ನಮಸ್ಕಾರ. ತಾವು ತಾಳೆ ಬೆಳೆನು ಏನದರಿ, ನೀರ್ ಬೇಕದ 12 ತಿಂಗಳು. ಆದ್ರೆ ಒಂದ್ ಏನಂತಂದ್ರೆ ಅದ್ರ ನೀರ್ ಬಹಳಷ್ಟು ದಿನ, ನೀವೇನು ಯಾವಾಗ ನದಿ ಬರ್ತದೋ ಅಥವಾ ಹಳ್ಳ ಬರ್ತದೋ ಅದು ಬಂದ್ ಬಹಳಷ್ಟು ದಿನ ನಿಂದಿರ್ಬಾರ್ದ್ರಿ. ಸೊ ಬಂದು ಪೂರನೇ ನೀರ್ ನಿಂದಿರ್ತದ ಅಂದ್ರೂ ತಾಳೆ ಬೆಳೆನೂ ಸ್ವಲ್ಪ ಕಷ್ಟನೇ ರೀ. ಪೂರನೇ ನಿಂತು ಅಂದ್ರೆ ಈಗ ಒಂದ್ ತಿಂಗಳ ಗಟ್ಟಲೆ ನಿಂದಿರ್ತದೆ ಅಥವಾ ಯಾವ ಬೆಳೆ ಇಲ್ಲ ರೀ. ಹಂಗಾದ್ರೆ ನೀವು ತಾಳೆ ಬೆಳೆಗೂ ರೀ ಸಮಸ್ಯೆ ಆಗ್ತದ. ಅದಕ್ಕ ಬಂದ್ ನೀರ್ ಫುಲ್ ಮುಚ್ಕೊಂಡು ಒಂದ್ ವಾರ ನಿಂತರೂ ತಡೀತದ ತಾಳೆ ಬೆಳೆ. ಆದ್ರೆ ಹಿಂಗ್ ಕಂಟಿನ್ಯೂಸ್ ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ಅಂದ್ರೆ ಆ ಬೆಳೆನೂ ಕೂಡ ಬೆಳೆಯೋದು ಕಷ್ಟ ಆಗ್ತದ. ಸೊ ಸರ್ ಹೇಳ್ದಂಗೆ ಮೀನು ಕೃಷಿ ಬಗ್ಗೆ ತಾವು ಅದನ್ನಲ್ಲಿ ಹೊಂಡ ಮಾಡಿಕೊಂಡು, ಯಾಕಂದ್ರೆ ಇನ್ಲ್ಯಾಂಡ್ ಫಿಶರೀಸ್ ಅಂತನೂ ಈಗ ಇದೆ, ತಮಗೆ ಸಾಕಷ್ಟು ಬೇರೆ ಬೇರೆ ತಳಿಗಳು ಇದಾವೆ ಇನ್ಲ್ಯಾಂಡ್ ಫಿಶರೀಸ್ ಅಲ್ಲಿ, ಅದ್ರ ಬಗ್ಗೆ ತಾವು ಗಮನ ಹರಿಸಬಹುದು. ನೀರು ಬಸದ್ ಹೋಗಂಗ್ ಬೇಕ್ರಿ, ನೀರ್ ತೆಂಗಿಗ್ ನೀರ್ ಬೇಕು. ಈಗೇನ್ ತಾವ್ ಸಮುದ್ರ ದಂಡಿದ್ ನೋಡ್ಕೊಂಡಿರ್ತೀರಿ ಅಂದ್ರೆ ಅಲ್ಲಿನೂ ನೀರ್ ಅದಲ್ರಿ, ಹಂಗೆ ಮಾಡಬಹುದಲ್ಲ ನಾವು ಅಂತ ನಿಮ್ ತಲೆಯಾಗ ಅನಿಸ್ತದೆ. ಅಲ್ಲಿ ಏನಾಗ್ತದ್ರಿ, ನೀರ್ ಬಂದು ಮಳಿ ಬಹಳ ಆಗ್ತದ, ನಿಮ್ಗೆಲ್ಲ ಗೊತ್ತದ ಈ ಮಂಗಳೂರು ಉಡುಪಿ ಕಾರವಾರ ಸೈಡ್, ಬಟ್ ಮಳಿ ಬಂದದ್ದೆಲ್ಲ ಹರ್ಕೊಂಡು ಹೋಗ್ತದ್ರಿ, ಅದಕ್ಕೆ ನೀರ್ ಬೇಕು, ಬಟ್ ಬಸದ್ ಹೋಗ್ತಾ ಇರಬೇಕು, ಹಂಗೆ ಇರ್ತದ ಅದು. ಸೊ ಹಾಗಾಗಿ ನಿಮಗೆ ನಾನು ತೆಂಗು ಅಡ್ವೈಸ್ ಮಾಡೋದು ಅಷ್ಟು ಸರಿ ಆಗ್ಲಿಕ್ಕಿಲ್ಲ. ನಮ್ಮಲ್ಲಿ ಬಾಜುದ್ರ ಕಟ್ಟಿ ಮೇಲೆ ಎಲ್ಲ ಗಿಡ ಹಾಕ್ಯಾರಿ, ತೆಂಗಿನ ಗಿಡ ಒಂದು 50-60 ಗಿಡ ಹಾಕ್ಯಾರಿ. ಎಷ್ಟು ಎಷ್ಟು ವರ್ಷದ ರೌಂಡ್ ಕಟ್ಟಿದ್ರಿ? ಎಷ್ಟು ಬದುವಿನ ಮೇಲೆ? ಹಾ ರೀ, ಅಲ್ಲೆಲ್ಲ ಹತ್ತವ್ರಿ ಗಿಡ ಚಲೋ ಆಗ್ಯಾವ. ಅಲ್ಲ ಬದುವಿನ ಮೇಲೆ ಅಂದ್ರೆ ನೀರ್ ಎಷ್ಟು ನಿಂದಿರ್ತದೋ ಇಲ್ಲೋ ಅದನ್ನ ಸ್ವಲ್ಪ ನೋಡ್ಬೇಕಾಗ್ತದ್ರಿ. ಸೊ ಹಾಗಾಗಿ ಒಳ್ಳೇದು ಮಹಾರುದ್ರಪ್ಪರೇ, ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಒಂದು ಕರೆ ನೋಡೋಣ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿದ್ರ? ಸಿದ್ಧಾಂತ್ ಸರ್ ಏನ್ರಿ ಸರ್? ಹೌದು ಹೌದು. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ವಸಂತರಾವ್ ಸರ್, ಮುದ್ದಡ. ಬಸವಂತರಾವ್? ವಸಂತರಾವ್. ವಸಂತರಾವ್ ಎಲ್ಲಿಂದ? ಮುದ್ದಡ. ಹೇಳಿ ಪ್ರಶ್ನೆ ಕೇಳಿ. ಹೌದ್ರಿ, ಪ್ರಶ್ನೆ ಕೇಳಿ. ಇಬ್ಬರಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಈಗ ಮಂಜು ಬಿದ್ದು ತೊರಿ ಕರೆಯವ್ರಿ, ಅದಕ್ಕೆ ಯಾವ ಹಿಡಿಬೇಕು ಅಂತ. ಏನಾಗೈತ್ರಿ, ಮೊದಲ ಮಂಜು ಬಿತ್ತು ಏನಾದ್ರೂ ಮಂಜು ಬೀಳಾಕತ್ತಿತ್ತು ಅಂತಂದ್ರೆ ಈ ಕಾರ್ಬನ್ ಡೈಸಿಮ್ ಅಂತ ಒಂದು ಔಷಧ ಸಿಗ್ತದ್ರಿ, ಕಾರ್ಬನ್ ಡೈಸಿಮ್ ಇಲ್ಲಾಂದ್ರೆ ಹೆಕ್ಸಾಕೋನಾಜೋಲ್ 1 ml ಹಾಕ್ಬೇಕು. ಅದ್ರ ಜೊತೆ ಪ್ಲಾನೋಫಿಕ್ಸ್ ಅಂತ ಹೇಳೋದು ಬರ್ತದ್ರಿ, ಪ್ಲಾನೋಫಿಕ್ಸ್ ಅದು 4 ಲೀಟರ್ ನೀರಿಗೆ 1 ml ಹಾಕ್ಬೇಕ್ರಿ. ಹಾ, ಇದು 4 ಲೀಟರ್ ನೀರಿಗೆ 4 ಗ್ರಾಮ್ ಹಾಕ್ಬೇಕು, ಅದ್ರ ಜೊತೆ ಪ್ಲಾನೋಫಿಕ್ಸ್ 1 ml 4 ಲೀಟರ್ ನೀರಿಗೆ ಆತರ ಹಾಕಿ. ಈಗ ಏನಾಕೈತಿ ಅಂದ್ರೆ ಫುಲ್ ಕರಗ ಆದ್ರೆ ಅಂದ್ರೆ ಮುಂದೆ ನೀರ್ ಗೀರ್ ಬಿಟ್ರೆ ಹೂ ಬರ್ತಾವ, ಹೂ ಬಂದ್ಮ್ಯಾಗ ಏನಾಗಿಲ್ರಿ, ಅವಾಗ ಚಲೋ ಆಗ್ತದ. ಈ ನೀರ್ ಇರ್ಲಿಲ್ಲ ಇದು ಇಲ್ಲಪ್ಪ ಅಂದ್ರೆ ಇದು ಔಷಧಿ ಹೊಡೋದು ಎಷ್ಟಿದ್ದಷ್ಟೇ ನೀವು ಮಾಡ್ಕೋಬೇಕಾಗ್ತದ್ರಿ ಹೂವರೆ. ನಮಸ್ಕಾರ. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು ಹೇಳಿ. ಮನೆಯಿಂದ ಹೇಳಿ. ನಿಮ್ಮ ಹೆಸರು ಹೇಳಿ ಇನ್ನೊಂದ್ಸರಿ. ವೀರಭದ್ರಪ್ಪ ಜವಳಿಗೆ. ಪ್ರಶ್ನೆ ಕೇಳಿ ವೀರಭದ್ರಪ್ಪ. ಪ್ರಶ್ನೆ ಅಂದ್ರೆ ಮೂವತ್ತು ದಿವಸ ಕಳ್ಳಿ ಬೆಳಿದೆ ಸರ್, ನೀರು ಕುಡಬೇಕಂತ ವಿಚಾರ ಮಾಡಿ ನೀರು ಕುಡಿತಾರೆ ಬೇಡ್ರಿ. 8 ದಿವಸದಿಂದ ಐತ್ರಿ? ಮೂವತ್ತು ದಿವಸ, 1 ತಿಂಗಳು ಬೆಳೆಯದ್ರಿ. 1 ತಿಂಗಳು ಇದ್ರೆ ಆರಾಮ್ ಕೊಡಬಹುದ್ರಿ, 45 ದಿವಸ ತನಕ ಕೊಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಹೌದೌದು. ನಿಮ್ಗೆ ನೀರ್ ಹಂಗಿದ್ರಿ, ಸ್ಪ್ರಿಂಕ್ಲರ್ ಇದ್ರೆ ಸ್ಪ್ರಿಂಕ್ಲರ್ ಕೊಡ್ರಿ, ಏನ್ ತಪ್ಪಿಲ್ಲ. ಸ್ಪ್ರಿಂಕ್ಲರ್ ಕೊಡ್ರಿ, ನಡೀತೈತಿ. ಹಾಕ್ರಿ ಹಾಕ್ರಿ. ಯಾಕಂದ್ರೆ ಗೊತ್ತೈತ್ರಿ. ನಮಸ್ಕಾರ. ಹಲೋ ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ರ? ಸರ್, ನಾ ಇಲ್ಲಿ ಅಫ್ಜಲ್ಪುರ ತಾಲೂಕದಿಂದ ಗೋಳೂರ್ ಗ್ರಾಮದಿಂದ ಮಾತಾಡ್ತೇನೆ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸಿದ್ಧಲಿಂಗ ಹಂಚಿನಾಳ ಅಂತ. ಸಿದ್ಧಲಿಂಗ ಹಂಚಿನಾಳ ಅವ್ರ, ಪ್ರಶ್ನೆ ಕೇಳಿ ಸಿದ್ಧಲಿಂಗ ಅವ್ರೆ. ಸರ್, ನಮ್ಮ 4 ಎಕರೆ ತೊಗರಿ ಹಾಕಿದೇವ್ರಿ. ಅದು ನೀರ್ ಹತ್ತಿ ಹೋಗ್ಯದ್ರಿ ಸರ್. ಅದು ಹೋಗ್ಯದ್ರಿ, ಹರಿ ಪಿಕ್ಕೆ ಬಿತ್ತಿದೇವ್ರಿ. ಅದು ನಾವು ಇನ್ಸೂರೆನ್ಸ್ ಮಾಡ್ಸಿದ್ರಿ ಸರ್. ಅದ್ರ ಇನ್ಸೂರೆನ್ಸ್ ಮಾಡ್ಸಿರಿ? ಹೌದ್ರಿ ಸರ್, ಮಾಡ್ಸಿದ್ರಿ. ಈಗ ಮತ್ತೆ ಬಿತ್ತೀರ ನೀವು ಅದನ್ನ? ಅದು ಬಿತ್ತಿದೇವ್ರಿ ಮತ್ತೆ. ಮತ್ತೆ ಈಗ ತೊಗರಿ ಐತಿ? ಈಗ ತೊಗರಿ ಬಿತ್ ತಗದಿಕ್ಕರಿ, ಜೋಳ ಬಿತ್ತಕೊಂಡಿದೇವ್ರಿ. ಅದು ನೀರ್ ಹಚ್ಚದ್ರಿ, ನೀರ್ ಹಚ್ಚಿ. ನೀವು ಅಲ್ಲಿ ನಮ್ಮ ಎಡಿ ಆಫೀಸಿಗೆ ಭೇಟಿಯಾಗಿ ತಗೊಂಡೋಗಿ. ಹೌದ್ರಿ. ನಾವಂದ್ರಿ ಮೇಡಮ್, ಸದ್ ನಮ್ ಏನ್ ಅದಲ್ರಿ ಮೇಡಮ್, ಅದು ಹೊಲ ಲೋಕೇಶನ್ ಮತ್ತೊಬ್ರು ಹೊಲ್ದಾಗ ತೋರಿಸ್ತಾರಿ. ಸರ್ವೆ ನಂಬರ್ ಅದೇ ಅದರಿ, ಆದ್ರೆ ಈಗ ನಾವು ಅಣತಂಬ್ರಿ ಇದ್ದೇವಲ್ರಿ, ಆ ಹೊಲ್ದ ಲೊಕೇಶನ್ ತೋರಿಸ್ತಾರ. ನಮ್ ಹೊಲ್ದ ಲೊಕೇಶನ್ ತೋರಿಸ್ತಾರ ನಾವಿದ್ದಲ್ಲಿ. ಲೊಕೇಶನ್ ತೋರ್ಸಂಗಿಲ್ಲ ಅಂದ್ರೆ ಈಗ ಕ್ರಾಪ್ ಸರ್ವೆ ಹೇಳ್ತಾ ಇದ್ದೀರ? ಹೌದ್ರಿ. ಇಲ್ಲ, ಕ್ರಾಪ್ ಸರ್ವೆ ದಾಗ ನಿಮ್ಮಲ್ಲೇ ತೋರಿಸ್ತೈತಲ್ಲ, ಏನ್ ಪ್ರಾಬ್ಲಮ್ ಇಲ್ಲಲ್ಲ. ಯಾವ್ರಂದ್ರಿ? ಗೋಳೂರ್ರಿ ಸರ್. ಗೋಳೂರ? ನಿಮ್ಮಲ್ಲಿ ನಿಮ್ಮ ಗ್ರಾಮದ PR ಅಂತ ಇರ್ತಾರ ಗೊತ್ತೈತಲ್ಲ? ಆ ಪಿಆರ್ ಕರ್ಕೊಂಡು ಬಂದು ತೋರಿಸ್ಬಿಟ್ಟು ಮಾತಾಡ್ತಾರೆ ನಂಗ. ಅದು ತೋರಿಸ್ತೇವಲ್ರಿ, ಈ ಸದ್ ನಾವ್ ಲೊಕೇಶನ್ ಹಾಕಿದೇವಲ್ರಿ, ಈ ಸದ್ ಅದು ಹೊಲ ಏನದ್ರಿ ನಮ್ದು ಖಾತೆ ಅದಲ್ರಿ, ಆ ಖಾತೆದ ಪ್ರಕಾರ ಸದ್ ಇದ್ದಿದ್ದು ಅಡ್ಡೇ ಬಾಜುನೇ ರೀ, ಅಲ್ಲಿ ಬಿಟ್ಟಿಗೆ ಮತ್ತೊಂದು ಪ್ಲಾಟ್ ಬಿಟ್ಟು ಮತ್ತೊಂದು ಪ್ಲಾಟ್ ನೇ ತೋರಿಸ್ತೇವೆ. ಇಲ್ಲ ಇಲ್ಲ, ಅದು ನಮ್ದು GPS ಏನು ಪ್ರಾಬ್ಲಮ್ ಆಗಿರ್ತೈತಿ ಅದು ಸಾಲ್ವ್ ಆಕೈತಿ ರೀ, ಅದಕ್ಕ ನೀವು PR ಕರ್ಕೊಂಡ್ಬಂದು ತೋರಿಸ್ರಿ ಅದನ್ನ. ಬರ್ತದ ಬರ್ತದ ಅವ್ರು ಹೇಳ್ಬೇಕು ನಮಗ. ಅಂದ್ರೆ ಸದ್ ಅವ್ರು ಮಾಡಿಕೊಟ್ರ ಅಂದ್ರೆ ನಡೀತದೆ. ಅಲ್ಲ, ಮುಂಗಾರಿ ಮುಗಿತೀಗ ಹಿಂಗಾರಿದ ಕರೆಕ್ಟ್ ಮಾಡೋಣ ಅಂತ, ಮುಂಗಾರಿ ಮುಗಿತು ಹಿಂಗಾರಿ ಕರೆಕ್ಟ್ ಮಾಡೋಣ ಅಂತ. ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ. ಶಿವಕುಮಾರ್ ಅಂತಾರೆ. ಶಿವಕುಮಾರ್ ಅವ್ರು ಎಲ್ಲಿಂದ? ಕುಂಬಸಿ ರೀ, ಇಲ್ಲಿ ಲೋಕಲ್ ಉಲ್ವರ್ ಲೋಕಲ್ ರೀ. ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ನಮ್ಮ ಅರ್ಧಕ್ಕರ್ಧ ಹೂ ಉದುರೋಗಿದ್ರಿ. ಯಾವ್ದು? ತೊಗರಿ. ತೊಗರಿಯಲ್ಲಿ ಈಗ ನಮ್ಮಲ್ಲಿಗೆಲ್ಲ ಸರಿಯಾಗಂತಂದ್ರೆ ಅವ್ ಕೆಲವೊಂದು ನೆಟೆ ಹೋಗಿವ್ರಿ. ಆಯ್ತು, ಕೆಲವೊಂದು ಕಶಂದ್ರೆ ಈಗ ಎಷ್ಟಪ್ಪ ಅಂತಂದ್ರೆ ಏನ್ರಿ 80% ಪುರ ಉದ್ರಿ ಕರ್ರಗಾಗ್ಬಿಟ್ಟಿದ್ರಿ. ಯಾವ ತಳಿ ಐತ್ರಿ ಇದು? ಇದರಿಂದ ಅವರದಿದ್ದಂತ ತಗೊಂಡಿರೋ. ಇದು ತಳಿ ಹೆಸರು ಯಾವ್ದೈತ್ರಿ? ಜಿಆರ್ಜಿ ಇರ್ಬೋದ್ರಿ. ಅದಕ್ಕೆ ಈಗ ನೀವು 80% ಉದುರದು ಅಂತಂದ್ರೆ ಏನ್ ಮಾಡಕ್ ಆಗ್ತೈತ್ರಿ? ಏನು ಮಾಡಕ್ಕಾಗಲ್ಲ. ಹೆಚ್ಚಿಗೆ ನೀರ್ ಇತ್ತಪ್ಪ ಅಂದ್ರೆ ನೀರ್ ಬಿಡ್ಬೇಕ್ರಿ. ಅದಕ್ಕೆ ನೀರ್ ಬಿಟ್ರಿ ಅಂತಂದ್ರೆ ಮತ್ತೆ ಹೂವ ಬರ್ತಾವ. ಹೌದಾ? ಹಿಂಗೆ ಸರ್ ಬಹಳಷ್ಟು ಎಲ್ಲ ಕಡೆ ನಮ್ದು ಹಳ್ಳದ ಐತಿರ ಹೊಲ. ಅಂದ್ರೆ ಎಲ್ಲರದು ಇದೇ ಸಿಸ್ಟಮ್. ಹೌದೌದು ನೋಡಿದ್ರಿ, ಎಲ್ಲ ಬಹಳಷ್ಟು ಕಡೆ ಆಗಿದೆ. ಎಲ್ಲೆಲ್ಲಿ ನೀರ್ ಬಿಡಕ್ ಸಾಧ್ಯತೆ ಇಲ್ಲಿ, ಮತ್ ಬಿಟ್ರೆ ಮತ್ ಸೀದಾ ಆಗ್ಯವ್ರು ಹೂ ಬರ್ತವೆ. ಆದ್ರೆ ನೀರ್ ಬೇರೆ ವ್ಯವಸ್ಥೆ ಮಾಡ್ಬೇಕಪ್ಪ. ಹಾ, ನೀರ್ ಬಿಡುದು ತಪ್ಪ ಅಂದ್ರೆ ಬಾರಿ ಒಳ್ಳೇದು. ಒಣಗಿದ್ದು ಈಗ ಒಣ ನೆಟೆ ಅಂತೇಳಿ ಕರೀತಾರಲ್ಲ, ಅದಕ್ಕಾಗಿ ನೀರ್ ಬಿಟ್ರಿ ಅಂದ್ರೆ ಫುಲ್ ಮತ್ತೆ ಹೂವಾಗಿ ಬರ್ತೈತಿ. ಅದಾದ್ಮೇಗ್ ಮತ್ತೆ ಅಗಲ ಇಲ್ದಂಗೆ ಕಾರ್ಬನ್ ಡೈಸಮ್ ಎಕ್ಸಾಕೋನೋಸಲ್ ಯಾವ್ದ್ರಾಗ ಒಂದು ಅದ್ರ ಜೋಡಿ ಪ್ಲಾನೋಪಿಕ್ಸ್ ಕೂಡಿ ಸಿಂಪಡಣೆ ಮಾಡ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ರೆ ಹಲೋ ಸರ್, ಇನ್ನೊಂದು ಅಲ್ಲರಿ. ಹಾ, TS3 ಅದರಿ, ಆಲ್ರೆಡಿ ಕಾಯಿ ತಿಂಬಂಗ್ ಆಗ್ಯಾವ್ರಿ, ಅದಕ್ಕಿಂತ ಒಣ ಹೋಲು ಸರ್. TS3 ಆರ್ ಹಂಗ ಆಗತ್ತಿತ್ತಪ್ಪ ಅಲ್ಲಿ ಸದ್ಯ ಇದ್ರೆ ನೀರ್ ಬಿಡ್ಬೇಕ್ರಿ ಅಲ್ಲಿನ. ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ರಿ, ಒಂದ್ ಕೆಲಸ ಮಾಡ್ರಿ. ಇಲ್ಲಪ್ಪ ಅಂದ್ರೆ ಎಲ್ಲೆಲ್ಲಿ ಹೋಗ್ತಾ ಇದಾವೆ ಅಲ್ಲಿ ಸ್ವಲ್ಪ ಹಿಂಗ್ ಎಡಿ ಹೊಡಿಲಕ್ ಸಾಧ್ಯ ಇತ್ತಂದ್ರೆ ನೋಡ್ರಿ ನಡುವೆ. ಇಲ್ಲ ಅಂದ್ರೆ ಒಂದ್ ತಿಂಗಳೊಳಗೆ ಕಟೋಗಿ ಬರ್ತಾರೆ. ಹಂಗಿತ್ತಪ್ಪ ಅಂದ್ರೆ ಅಲ್ಲಿ ಎಲ್ಲಿ ನೆಟೆ ಹೋಗ್ತದೆ ದಂಡೆಗೆರೆ ಟ್ರೈಕೋಟರ್ ಮೇಲೆ ಡ್ರೆಂಚ್ ಮಾಡ್ಕೋಬೇಕು. ಹಂಗಿತ್ತಪ್ಪ ಅಂದ್ರೆ ಅಷ್ಟೇ ಬಿಡ್ಬೇಕ್ರಿ. ಅದಕ್ಕೆ ಏನ್ ಇನ್ಸೂರೆನ್ಸ್ ಏನ್ ಇದಾಗ್ರಿ? ಇನ್ಶೂರೆನ್ಸ್ ತುಂಬಿದೇನ್ ನೀವು? ಹಾ, ತುಂಬಿದ ಸರ್. ಮೇಡಮ್, ಸರಿ ಸರ್, ನಾವ್ ಅದೇ ಏನೋ ಇದನ್ನ ಮಾಡ್ತಿದ್ದೆ ಹೇಳ್ತೀವಿ ನಿಮಗ. ಇದು ಏನ್ ಆಗಲ್ರಿ ಮೇಡಮ್, ಇದು ಬೇರೆ ಐತ್ರಿ. ಇದು 2 ಎಕರೆ, ಅದು ಪೂರಾ ಹೂವ ಉದ್ರಿ ಏನು ಇಲ್ದಂಗ ಆಗ್ಬಿಟ್ಟದ್ರಿ. ಪೂರಾ 2 ಎಕರೆ ಏನು ಆದ್ರೆ ಏನ್ 2 ಚೀಲ ಆಗಲ್ದಂಗ ಆಗಿದೆ. ಅಲ್ಲಲ್ಲ, ಅದು ನಿಮಗ ಪ್ರತಿ ಸಲನು ಕೂಡ ನಾವು ಸಣ್ಣ ಸಣ್ಣ ವಿಡಿಯೋಗಳ ಬಿಡ್ತಾ ಇದೀವಿ, ಪೇಪರ್ ಅಲ್ಲಿ ಕೊಡ್ತಾ ಇದೀವಿ. ಪ್ರತಿ ವರ್ಷನು ಏನ್ ತೊಗರಿ ಬೆಳೆ ಬೆಳಿತೀವಿ, ನಮ್ದೇನು ಮಂಜ್ ಬಿದ್ದ ತಕ್ಷಣ ಏನಿತ್ತು ಹೂ ಉದ್ರದ್ ಕಾಮನ್ ಆಗ್ಬಿಟ್ಟೈತದ, ನಿಮ್ಗೂ ಗೊತ್ತೈತದ. ಆ ಟೈಮ್ ನಾಗ ಕೆಲವೊಂದು ಈ ಹೊಲ ಬಹಳ ಪೂರಾನು ಉದ್ರ ಏನು ಹೇಳಲ್ರಿ, 2 ಎಕರೆ 2 ಚೀಲ ಆಗಲ್ದಂಗ ಬಿಟ್ಟದ. ಅಲ್ಲ, ಏನಾಗೈತ್ರಿ, ಈ ಸಲ ಮಳಿ ಜಾಸ್ತಿ ಐತಿ, ಮಳಿ ಜಾಸ್ತಿ ಆಗಿ ಹೈಟ್ ಆಗ್ಬಿಡ್ತು. ಹೈಟ್ ಆಗಿಬಿಟ್ಟು ಹೂನು ಲೇಟ್ ಆಯ್ತು, ಕರೆಕ್ಟಾ? ಈಗ ಎಲ್ಲ ಕಡೆ ಇನ್ನೊಂದು ಹೇಳ್ತೀನಿ ಕೇಳಿದ್ರೆ ನಿಮ್ಗೆ. ಇನ್ನೂ ಕೆಲವೊಂದು ನಾವ್ ನಿನ್ನೆ ಒಂದ್ 8 ಊರ್ ಹೋಗಿ ಬಂದಿದೀವಿ, ಯಾ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ, ಫಸ್ಟ್ ಕ್ಲಾಸ್ ಬಂದಿದಾವ್. ನಿಮ್ ವಿಡಿಯೋ ಕೂಡ ಹಾಕ್ತೀನಿ ಅದ್ರ ಬಗ್ಗೆ ಬೇಕಾದ್ರೆ. ಮೇಡಮ್, ಕೆಲವೊಂದು ಮೇಲೆ ಇದೊಂದು ಹಳ್ಳಿಗೆ 1 ಕಿಲೋಮೀಟರ್ ಆದರೆ ಅದು ಓಕೆ ರೀ, ಅರ್ಧ ಅದೇ ಮೇಡಮ್, ಇಲ್ಲ ಅರ್ಧ ಹೋದ್ರಿ, ಅರ್ಧ ಕಾಯಿವರಿ. ಆದ್ರೆ ಇನ್ನೊಂದು ಹಳದ ಉಲ್ಲಗ್ರಿ, ಏನು ಏನು 2 ಚೀಲ 2 ಎಕರೆ 2 ಚೀಲ ತರ. ಅಲ್ಲ, ಮಡ್ಡಿ ಜಮೀನ್ ಇದ್ರಲ್ಲಿ ಹಂಗಾಗಿ ಹಳ್ಳದಡಿ ಐತ್ರಿ. ಹಳ್ಳದಡಿ ನೀರ್ ಬಿಡ್ರಿ, ನೀರ್ ಬಿಡ್ರಿ, ನೀರ್ ಬಿಡ್ರಿ. ಒಳ್ಳೇದು. ನಮಸ್ಕಾರ ಶಿವಕುಮಾರ್ ಅವ್ರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ನೋಡೋಣ. ಹಲೋ ಹಲೋ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ತಮ್ಮ ಹೆಸರು ಹೇಳಿ. ನಮಸ್ಕಾರ ಸಮಸ್ಯೆ ಅವರಿಗೆ, ಹೂಗಾರ ಮೇಡಮ್ ಅವರಿಗೆ. ತಮ್ಮ ಹೆಸರು ಹೇಳಿ. ತೆಗ್ಗಳವರಿಗೆ ಮತ್ತ ರುಳಿ ಅವ್ರ ನಮಸ್ಕಾರ. ನಾನು ವಾಸುದೇವ್ ಪಾಟೀಲ್. ವಾಸುದೇವ್ ಪಾಟೀಲ್ ಪುರ ನಮಸ್ಕಾರ. ಇವರು ಬೆಳೆ ಸಮೀಕ್ಷೆ ಎಲ್ಲ ಬೆಳೆಗೆ ಅನ್ವಯ ಆಗ್ತದೋ ಅಥವಾ ಒಂದೇ ಬೆಳಿಗ್ಗೆ ಅಂತ ಒಂದ್ ಪ್ರಶ್ನೆ. ಎರಡನೇದು, ಪ್ರತಿ ಹಳ್ಳಿಗೆ ನೀವು ಸಂಪರ್ಕ ಮಾಡ್ತೀರಿ ಅಥವಾ ಇಲ್ಲ? ಮೂರನೇದು, ಈಗ ಹಳ್ಳಿಯೊಳಗ ಒಬ್ರು ನೇಮಕ ಮಾಡ್ತೀರಿ ಬೆಳೆ ಸಮೀಕ್ಷೆಗೋಸ್ಕರ, ಅವರು ಕುಂತಲೇ ಸಮೀಕ್ಷೆ ಮಾಡ್ತಾರೆ? ಕೆಲವು ಜನರಿಗೆ ಕೆಲವು ಹೊಲಕ್ಕೆ ಹೋದ್ರು, ಕೆಲವು ಹೊಲಕ್ಕೆ ಹೋಗ್ಲಿಲ್ಲ, ಅಥವಾ ಯಾರು ಕಾಂಟ್ಯಾಕ್ಟ್ ಬರ್ತಾರೆ, ಅವ್ರು ಸಮೀಕ್ಷೆ ಮಾಡ್ತಾರೆ, ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಈ ರೀತಿ ನಡೆದು, ಇದಕ್ಕೇನಾದ್ರು ಪರಿಹಾರ ಕ್ರಮ ಏನ್ ತಗೊಳ್ತೀರಿ ಅಂತ. ಸರಿ, ಮೊದಲು ಫಸ್ಟ್ ಥಿಂಗ್ ಬೆಳೆ ಸಮೀಕ್ಷೆ ಬಗ್ಗೆ ಅಂತ ಹೇಳಿದ್ರಿ, ಬೆಳೆ ಸಮೀಕ್ಷೆ ಎಲ್ಲಿ ಕುಂತು ಮಾಡಕ್ ಬರಲ್ಲ. ನೀವು ಬೇಕಾದ್ರೆ ನೀವು ನಂಬರ್ ತಗೋತೀನಿ. ಈ ಹಿಂಗಾರ ಏನ್ ಬೆಳೆ ಸಮೀಕ್ಷೆ ಆಕೈತಿ, ಆ ಹೊಲಕ್ಕೆ ಹೋದಾಗ ಅಷ್ಟೇ ಓಪನ್ ಆಕೈತಿ ಅದು. ಅದು ಅದು ಅದು ಅಂದ್ರೆ ಸಾಧ್ಯನೇ ಇಲ್ಲ ಸರ್. ದಟ್ ಈಸ್ ಫಸ್ಟ್ ಥಿಂಗ್. ಈಗಂತೂ ಹಿಸ್ಸಾ ವೈಸ್ ಬಂದೈತಿ, ಕರೆಕ್ಟಾ? ಹಿಸ್ಸಾ ವೈಸ್ ಬಂದೈತಿ, ಯಾವ್ದು ಏನು ಮಾಡಕ್ಕಾಗಲ್ಲ. ಪ್ರತಿಯೊಂದು ಹಳ್ಳದು ಪ್ಲಾಟಿಗೆ ಹೋಗಬೇಕು, ಅವ್ರ ಅಪ್ಲೋಡ್ ಮಾಡಲೇಬೇಕು. ಹೌದೌದು, 100% ಸರ್, 100%. ಯಾಕಂದ್ರೆ ಲೊಕೇಶನ್ ಇಲ್ಲಿ ಓಪನ್ ಆಗಲ್ಲ ನಿಮ್ಗೆ. ಇವನ್ ಒಂದು ಸ್ವಲ್ಪ ದಂಡ ನಿಂತು ಕೂಡ ನೀವು ಸರ್ವೆಯಿಂದ ಹೊರಗಡೆ ಪ್ಲಾಟ್ ಹೊರಗಡೆ ಇದ್ರಿಂದ ತೋರಿಸ್ತೈತೆ, ಅದು ಸರ್ವೆನೇ ಬರಲ್ಲ, ಓಪನ್ ಆಗಲ್ಲ. ಅದು ಸಾಧ್ಯನೇ ಇಲ್ಲ ಸರ್. ಅದು ಅದು ವ್ಯವಸ್ಥೆ ಇತ್ತಿತ್ತಲಾಗಿ ಮಾಡ್ರಿ ಮೇಡಮ್. ಅದು 3 ವರ್ಷ ಆಯ್ತು ಸರ್. ಬಟ್ ಅದ್ರ ಕೂಡ ಹಳ್ಳಿ ಒಳಗೆ ಕುಂತಲೇ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್. ನೀವು ಎಲ್ಲಿದ್ರೆ ಹೇಳಿ ಸರ್, ನೀವು ನಂಬರ್ ತಗೋತೀನಿ, ಎಲ್ಲಿ ಬೇಕಾದ್ರೆ ನಾನು ನಿಮ್ ತೋರ್ಸಕ್ ಹೇಳ್ತೀನಿ ನಾನು. ಅದನ್ನ ಹಂಗಿಲ್ಲ ಸರ್, ಅದ್ರ ಯಾಕಲ್ಲ ಇಲ್ಲ ಸಾಧ್ಯನೇ ಇಲ್ಲ. ಯಾಪ್ ನಂಬರ್ ಕೊಟ್ಟಿ ನಾನೇ ಅಲ್ಲಿ ಬಂದ ನಿಂತು ಮಾತಾಡಲ್ಲ. ಈಗ ನಿಮ್ಗ ಯಾಪ್ ದಿನ ಐತಲ್ಲ ಸರ್, ಈಗ ಸರ್ 2024-25 ಹಿಂಗಾರಿ ಓಪನ್ ಹಾಕೈತಿ. ಓಪನ್ ಹಾಕಿದ ತಕ್ಷಣ ನಿಮ್ಗೆ ನಾವು ಇದೇ ಇದ್ರಲ್ಲಿ ಕೃಷಿ ರಂಗದಾಗ ಹೇಳ್ತೀವಿ ಸರ್. ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆವು, ರೈತರೇ ಫಸ್ಟ್ ಮಾಡ್ಕೋಬೇಕು. ನಿಮ್ಗ ಫಸ್ಟ್ ಬಿಡ್ತೀವಿ, ಆಮೇಲೆ ಪಿ ಆರ್ ಬಿಡ್ತೀವಿ. ನಿಮ್ ಸಮೀಕ್ಷೆ ನೀವೇ ಮಾಡ್ಕೋಬಹುದು ಸರ್. 100% ಸರ್, 100%, 100%. ನಿಮ್ಗೆ ನಾನು ಅದ್ರ ಬಗ್ಗೆ ತಿಳಿಯೋಕೆ ಕೊಡ್ತೀವಿ ಸರ್. ಮತ್ ಸರ್, ಇದೇ ಇದ್ರ ಬಗ್ಗೆ ಪ್ರಶ್ನೆ ಐತೆ. ಬೆಳೆ ಸಮೀಕ್ಷೆ ಎಲ್ಲ ಬೆಳೆಗೆ ಅನ್ವಯಿಸ್ತದೆ ಅಂದ್ರೆ, ಈಗ ಬೆಳೆ ಸಮೀಕ್ಷೆ ಇಲ್ಲ ಸರ್, ಬೆಳೆ ಸಮೀಕ್ಷೆ ಎಲ್ಲ ಬೆಳೆಗೂ ಸರ್, ಎಲ್ಲ ಬೆಳೆನು ಮಾಡ್ತೀವಿ. ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಸೆರಿಕಲ್ಚರ್, ಏನು ರೈತರ ಹೊಲದಾಗ ಏನ್ ಬೆಳೆ ಬೆಳಿತಾರೆ ಎಲ್ಲ. ಇವನ್ ನಿಮ್ ಹೊಲದಾಗ ಕೃಷಿ ಹೊಂಡ ಇದ್ರೆ ನಮೂದು ಮಾಡ್ಬೇಕು, ನಿಮ್ ಹೊಲದಾಗ ಒಂದು ತೋಟದ ಮನೆ ಇದ್ರೆ ನಮೂದು ಮಾಡ್ಬೇಕು, ಹಂಗಿದೆ ಸರ್ ಅದು ಎಲ್ಲವನ್ನು ಸರ್, ಎಲ್ಲವ ನಮೂದಾಗ್ತದ. ನೀವು ಏನ್ ಮಾಡಿ ಸರ್, ಸರ್ ನೀವ್ ಏನ್ ಮಾಡಿ, ನಿಮ್ದು ಆಲ್ರೆಡಿ ಕ್ರಾಪ್ ಸರ್ವೆ ಆಗಿತ್ತಂದ್ರೆ ಬೆಳೆ ದರ್ಶಕ ಅಂತ ನಿಮ್ಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬೆಳೆ ದರ್ಶಕ 2024-25. ಹಾ ಸರ್, ಅದ್ರೊಳಗ ನಿಮ್ಮ ಸರ್ ಊರ ಹೆಸರು ಹಾಕ್ರಿ, ನಿಮ್ ಇದನ್ನ ನಿಮ್ ತಾಲೂಕು ಗ್ರಾಮದ ಹೆಸರು ಹಾಕ್ರಿ, ನಿಮ್ ಸರ್ವೆ ನಂಬರ್ ಹಾಕ್ರಿ, ನಿಮ್ದು ಎಷ್ಟು ಸರ್ವೆ ಆಗೈತಿ, ಯಾರ ಸರ್ವೆ ಮಾಡ್ಯಾರು, ಯಾವಾಗ ಸರ್ವೆ ಮಾಡ್ಯಾರ, ನಿಮ್ ಮೂರ್ ಗ್ರಾಮ ಸರ್ವೆಯರ್ ಯಾರು, ಯಾವ ಡೇಟಿಗೆ ಮಾಡ್ಯಾರ. ನಿಮ್ ಅಕಸ್ಮಾತ್ ಆ ಟೈಮ್ನ ಏನ ನೋಡ್ಬಿಟ್ಟು ತಪ್ಪಾಗಿತ್ತು ಅಂದ್ರೆ ನೀವು ವಾಪಸ್ ಹಿಂದಿರುಸಬಹುದು, ಅದನ್ನ ಅಬ್ಜೆಕ್ಷನ್ ಮಾಡಬಹುದು. ಮತ್ ಸರ್ವೆ ಮಾಡ್ತಾರೆ, ಅಕಸ್ಮಾತ್ ಅಲ್ಲಿ ಹೆಸರು ಇತ್ತು, ಅವ್ರ ಏನಾದ್ರು ಉದ್ದ ಅಂತ ಹಾಕಿದ್ರು, ನೀವು ಮತ್ತೆ ಅಬ್ಜೆಕ್ಷನ್ ಮಾಡಬಹುದು ಸರ್. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ, ನಿಮ್ಗೆ ಹೇಳಿ ಸರ್, ನೀವು ಎಷ್ಟು ಮಂದಿ ಹೇಳಂದ್ರೆ ವಿ ಆರ್ ರೆಡಿ ಟು ಟೆಲ್ ಇಟ್ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ವಿಜಯ್ ಕುಮಾರ್ ರೊಟ್ಟಿ ಅಂತ ಸರ್, ಐನಹಳ್ಳಿ. ವಿಜಯ್ ಕುಮಾರ್ ಐನಹಳ್ಳಿನ? ವಿಜಯ್ ಕುಮಾರ್ ರೊಟ್ಟಿ ಸರ್. ಹೇಳಿ ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ಈಗ ತೊಗರಿಗ್ರಿ, ಈಗ ನೀರ್ ಬಿಡ್ಬೋದ್ರಿ ನಾವು ಆಶಾ ತೊಗರಿ ಸರ್, ಈಗ ನೀರಿಗೆ ಬಂದಿತ್ತಂದ್ರೆ ಬಿಡ್ಬೋದ್ರಿ ನೀರ್? ನಿಮ್ಗೆ ಒಣ ಒಣ ಅನ್ಸಾತಿತ್ತು, ಮ್ಯಾಗ್ ಬಿರುಕ್ ಬಿಟ್ಟಿತ್ತು ಭೂಮಿ, ಆ ತರ ಏನ್ರ ಅನಿಸಿತ್ತು, ಅಥವಾ ಎಲ್ಲಿ ಹಿಂಗ್ ಸ್ವಲ್ಪ ಬಾಡ್ದಂಗ ಅನ್ಸಿತ್ತು ಅಂದ್ರೆ ಬಿಡ್ಬೋದ್ರಿ? ಒಳಗಿನ ಹಸಿಯ ಸರ್, ಮಣ್ಣು ಬಾಗಿ ಮಾಡ್ತಾ ಹಸಿಯಾದ್ರಿ ಒಳಗ ಬಂದಿದಾರೆ. ಹಂಗಿತ್ತಂದ್ರೆ ಬಿಡ್ಬೇಡ್ರಿ, ಬಿಡ್ಬಾರ್ದಂತ್ರಿ. ಹೂ ಆಗಿಲ್ಲ ಏನ್ರ ಇನ್ನ ನಿಮ್ದು? ಸರ್, ಹೂ ಆಗಿಲ್ಲ. ಹೂ ಇನ್ನೂ ಇಲ್ಲ ಸರ್, 90% ಹೂ ಆದ್ರೆ ಇನ್ನ ಬಹಳ ಮಧ್ಯ ಸರ್. ಬಿಡ್ಬೇಡ್ರಿ ಹಂಗಂತಂದ್ರೆ. ಹೂವ ಕಡ್ಮೆ ಸರ್, ಬಿಡ್ಬೇಡ್ರಿ. ಬರ್ತಾ ಹೂವ ಬಂದ್ಮ್ಯಾಗ ಆಮೇಲೆ ಕಾಯಿ ಕಚ್ಚತಿರ್ಲ, ಅವಾಗ ಬಿಡಾತಿರುತ್ತೆ. ಹೌದೌದು, ಬಿಡ್ಬೇಡ್ರಿ. ಬಟ್ ನೀವು ಏನ್ ಮಾಡ್ರಿ, ಈಗ ಹೂ ಬರ್ತಾ ನೀವು ಕಾರ್ಬನ್ ಡೈಸಿಮ್ ಪ್ಲಸ್ ಪ್ಲಾನೋಫಿಕ್ಸ್ ಹೊಡಿಬೇಕ್ರಿ, ಮಂಜೈತಿ ಸಿಕ್ಕಂಗ. ಅದನ್ನ ನೀವು ನೆನಪಲ್ಲಿ ಸ್ಪ್ರೇ ಮಾಡ್ಕೋಬೇಕು. ನಮಸ್ಕಾರ ಸರ್. ಅದು ಕ್ರಾಪ್ ಇನ್ಶೂರೆನ್ಸ್ ಅಮೌಂಟ್ ಲೇಟ್ ಆಗಿದೆ. ಈ ಕ್ರಾಪ್ ಇನ್ಶೂರೆನ್ಸ್ ತುಂಬಿರಲ್ಲ ನೀವು? ತುಂಬಿದ ಸರ್. ಈಗ ಅಂದ್ರೆ ಅದು ಬೆಳಿಗ್ಗೆ ಏನಾದ್ರೂ ಆದ್ರ ರೊಕ್ಕ ಬರುತ್ತಲ್ರಿ, ಹಂಗದ ಇಲ್ಲ ಸರ್ವೆ ಮಾಡಿ ಹೋಗಿದ್ದು? ಇಲ್ಲ, ಹಂಗಿರಂಗಿಲ್ಲ ಅದು. ಈಗ ಫಸ್ಟ್ ಏನಾರ ನಡು ಕ್ರಾಪ್ ಹೋಗ್ಯದಂತ ಬಿಡಿ ಡಿಕ್ಲೇರ್ ಆದಾಗ ಅವಾಗ ಇದನ್ನ ಆಕೈತೆ ಕಾಮನ್ ಎಲ್ರಿಗಾದ ನಿಮಗೂ ಆಕೈತೆ. ಹಂಗ ನಿಮ್ ಬೆಳಿ ಚಲೋ ಇದ್ದು ಇದು ಇದನ್ನ ಇರುತ್ತೆ, ಗ್ರಾಮ ಪಂಚಾಯತ್ ಮಟ್ಟ ಇರುತ್ತಲ್ಲ. ಇಲ್ಲ ಇಂಡಿವಿಜುವಲ್ ಇದು ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದು ನೀವು ಅಬ್ಜೆಕ್ಷನ್ ಮಾಡ್ಬೇಕು, ಕರೆಕ್ಟಾ? ಈಗ ಅಬ್ಜೆಕ್ಷನ್ ಮಾಡ್ತೀರ, ಅಬ್ಜೆಕ್ಷನ್ ಮಾಡಿದ್ರೆ ಏನಾಕತಿ, ಅಕಸ್ಮಾತ್ ಆಗಿ ನೀವು ಮೋರ್ ದನ್ 30% ರೈತರು ಏನಾದ್ರು ಅಬ್ಜೆಕ್ಷನ್ ಮಾಡಿದ್ರೆ ಅಂದ್ರೆ ರ್ಯಾಂಡಮ್ ಆಗಿ ಮಾಡ್ತಾವ್ 25%, ಎಲ್ರಿಗೂ ಅನ್ವಯ ಆಕೈತಿ, ಎಲ್ಲ ಹೊಲಕ್ ಬರಲ್ಲ ವಾಟ್. ಅಕಸ್ಮಾತ್ ಆಗಿ ಒಂದ್ 25 ಕಿತ ನಡು ಈಗ ಒಳಗೆ ಏನಾದ್ರು ಹಿಂದೂ ಹೊಲಕ್ ಬರ್ತಾರೆ, ಅದಕ್ಕೆ ಸಲ ಏನಾಕತಿ, ನಮ್ದು 100,000 ಮೇಲ್ಗಡೆ ಜನರು ಅಬ್ಜೆಕ್ಷನ್ ಮಾಡಿದಕ್ಕ ರ್ಯಾಂಡಮ್ ಆಗಿ ಮಾಡ್ಕೊಂಡು ಹೋಗಿರ್ತಾರ. ಅದು ಎಲ್ರಿಗೂ ಲಾಗು ಆಗೈತ್ರಿ. ಅದೇನ್ ಅವಾಗ ಬಂದ್ ಮಾಡ್ಕೊಂಡು ಹೋಗಿದಾರಲ್ಲ, ಕೊಡ್ತಾರ ಅಮೌಂಟ್ ಅದನ್ನ. ಬರುತ್ತೆ. ಇನ್ನೊಂದ್ರಿ ಮೇಡಮ್, ಇನ್ನೊಂದ್ಸರಿ ನಿಮ್ಗೆ ಇದು ಈಗ ನೀವು ಆಕಾಶವಾಣಿದಾಗ ಎಲ್ಲಾ ಡಿಪಾರ್ಟ್ಮೆಂಟ್ ತಂದೈತಿ, ನೀವು ಫಾರೆಸ್ಟರ್ ಒಬ್ಬರಿಗೆ ಇದು ಮಾಡ್ಕೊಡ್ತೀರ, ಪ್ರಯತ್ನ ಮಾಡ್ತೀರ ಮುಂದಿನ ಇದಕ್ಕೆ ಕರ್ಕೊಂಡ್ ಬರ್ತೀರವ್ರಿ? ಇಲ್ಲಿ ಸರ್, ಏನಾಗದ್ರಿ, ಈಗ ರಾತ್ರಿ ಅಡಿ ಹಂದಿ ಮತ್ತೆ ಹಂಗೆ ಮುಂಗಾಗೋವು ಬಹಳ ಪಾಠ ಮಾಡ್ತೀರಿ ರೈತರಿಗೆ. ಹಂದಿ ಸರ್ ಬೆಳಗಾನ ಟ್ರಾಕ್ ಸಾಫ್ ಮಾಡ್ತೀರಿ ರೈತರಿಗೆ, ಬೆಳಿಗ್ಗೆ ಹಾಳು ಮಾಡ್ತೀರಿ ಎಲ್ಲ. ಅಂತೂ ಮುಂಗಗಳಂತೂ ಸಾಕ್ ಮಾಡ್ತಾವ್ರಿ ಎಲ್ಲ ಕಡೆ. ಅದಕ್ಕೆ ನಿಯಂತ್ರಣ ಹ್ಯಾಂಗ್ ಮಾಡ್ಬೇಕು ಸದ್ಯದ ಮುಂದೆ ರೈತರಿಗೆ ಸ್ವಲ್ಪ ಇನ್ನೊಂದ್ಸಲ ಡೆಬಿಟ್ ಬೇರೆ ಸ್ವಲ್ಪ ಪಾರಸ್ಟೋರಿಗೆ ಕರೆಸಿರ್ತಾರೆ. ಮುಂದಿನ ಕರ್ಕೊಂಡ್ ಬರ್ತೀವ್ರಿ ಅವರಿಗೆ. ಇಲ್ಲ, ಅವ್ರದ್ದು ಸದಿತ್ತೀನಿ ಅನ್ನೋದಕ್ಕೆಲ್ಲ ಬರ್ತೀವಿ ಸರ್. ಆಯ್ತಾಯ್ತು, ಒಳ್ಳೇದು. ಅದು ಮುಂದಿನ ಕಾರ್ಯಕ್ರಮದ ಮುಂದೆ ರೈತರಿಗೆ ಹೋಗಬೇಕಾದ ಸಂಘಟ ಇದ್ರ ಕಾಟ ಗೊತ್ತಿ ರೈತರಿಗೆ ಬಹಳ ಇದಾಗ ಇಂಪಾರ್ಟೆಂಟ್ ಅದ್ರಿ. ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿರಿ, ಒಳ್ಳೆ ಸಲಹೆ ಕೊಟ್ಟಿವಿ. ಮುಂದಿನ ಒಂದು ವಾರದಾಗ ಅವ್ರಿಗೂ ಕೂಡ ಕರೆಸ್ತೀವಿ ಅಂತ. ಆಯ್ತು, ನಿಮ್ಗೋಸ್ಕರ ಇರೋದ್ರಿ ನಾವು. ಕರೆಕ್ಟ್ ಐತಿ, ನೀವ್ ಹೇಳಿದ್ ಕರೆಕ್ಟ್ ಐತಿ. ನಿಮ್ ಇದನ್ನ ತಗೋತೀವಿ ನಾವು. ಒಳ್ಳೇದು. ವಿಜಯ್ ಕುಮಾರ್ ಅವರ ನಮಸ್ಕಾರ. ಮುಂದಿನ ಕರೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್, ನಮ್ ಸಂಗಮೇಶ್ ಬಿರಾದರ್ ಅಂತ. ಸಂಗಮೇಶ್ ಬಿರಾದರ್ ಎಲ್ಲಿಂದ? ಬಂಗರಗರೆ ಅಂತ. ಹೇಳಿ, ಪ್ರಶ್ನೆ ಕೇಳಿ ಸರ್. ಇನ್ಸೂರೆನ್ಸ್ ತೊಗರಿ ಇನ್ಸೂರೆನ್ಸ್ ಕಟ್ಟಿದವ್ರಿ, ಅವರು ಅಲ್ಗ್ ಬಂದರ್ರಿ. ಅಲ್ಗ್ ಬಂದಿ ಹೊಲ ದೂರ ಇತ್ತು, ಕೆಸರಾಗಿತ್ತು, ಹೋಗೋದಾಗಿಲ್ಲ. ಅದಕ್ಕಂತ ಹಣಮಂದಿರಗಳು ಕಟ್ಟಿ ಹಾಕೊಂಡು ಸರ್ವೆ ಮಾಡ್ಕೊಂಡು ಹೋದ್ರಿ ಸರ್, ಅದು ಏನ್ ಆಗ್ತದ್ರಿ? ಇಲ್ರಿ, ಈಗ ಜಸ್ಟ್ ನಿಮ್ಗಿಂತ ಮುಂಚೆ ಪ್ರಶ್ನೆ ಕೇಳಿ ಇನ್ಸೂರೆನ್ಸ್ ಬಗ್ಗೆ. ಅದಕ್ಕೆ ಈಗ ಏನ್ ನೀವು ಅಬ್ಜೆಕ್ಷನ್ ಮಾಡಿದ್ರಲ್ಲ ನೀವು ಆಲ್ರೆಡಿ, ಹೆಂಗಾದ್ರು ಕರೆಕ್ಟ್ ಅಲ್ಲ? ಅಬ್ಜೆಕ್ಷನ್ ಮಾಡಿದವ್ರಿಗೆ ಇದನ್ನ ಮಾಡಿರ್ತಾರ ಅವ್ರು, ಅಬ್ಜೆಕ್ಷನ್ ಮಾಡ್ಬೇಕಂತ ಇದೆ ಅದು. ಅದ್ ಇನ್ಸೂರೆನ್ಸ್ ಮಾಡಿದ್ರೆ ಅಬ್ಜೆಕ್ಷನ್ ಮಾಡ್ಬೇಕ್ರಿ, ಆ ನಂಬರ್ ತಗೊಂಡ್ಬರ್ತಾರ ಅವ್ರು. ಮೂರ್ ನಾಲ್ಕ್ ಸರಿ ಕಂಟಿನ್ಯೂ ಹೋಗೋರು, ದಿನ ಹೋಗೋರು ಬರೋರು. ಇಲ್ಲ ಇಲ್ಲ ಇಲ್ಲ, ಅಬ್ಜೆಕ್ಷನ್ ಮಾಡಿದವ್ರಿಗೆ ಬರ್ತಾರೆ. ಅಬ್ಜೆಕ್ಷನ್ ಮಾಡಿದಿರ ನೀವು? ಯಾರಪ್ಪ, ಯಾರ ಕಂಪನಿದವ್ರು? ದಿನ ಹೋಗೋರು ಹೊಂಟಿರಿ ಕರೆಕ್ಟ್. ಯಾರ ಹೇಳಿ ಕಂಪನಿದ ಇಲ್ರಿ, ನಾವು ಏನ್ ಮಾಡ್ತಾರ್ರಿ, ನಮ್ ಡ್ಯೂಟಿ ರೀ ಅಂತ ಹೇಳ್ತಾರ್ರಿ. ಸರ್ವೆ ಮಾಡಕ್ ತಯಾರಿಲ್ದವ್ರು. ಆಯ್ತು, ನೀವು ಯಾವ ಯಾವ ಹುಬ್ಳಿ ಬರುತ್ತ? ಖಜೂರಿ ಬರ್ತಾವ್ ಸರ್. ಆರಿಸ್ಕೆ ಹೋಗಿ ಒಂಚೂರು ಭೇಟಿ ಕೊಡಿ, ನಿಮ್ದು ಇನ್ಸೂರೆನ್ಸ್ ಕಾಪಿ ತಗೊಂಡೋಗಿ. ಓಕೆ, ನಮಸ್ಕಾರ. ಓಕೆ ಮೇಡಮ್, ಸಾಕಷ್ಟು ರೈತರು ತಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಇದಾರೆ. ಈಗ ಸದ್ಯ ಈಗ ಕೆಲವರೆಲ್ಲ ಪ್ರಶ್ನೆ ಕೇಳಿದ್ರು, ಹೂ ಉದುರ್ತಾ ಇದ್ದಾವೆ, ಆಮೇಲೆ ಇನ್ನು ಕಪ್ಪಗಾಗ್ತಿದ್ದಾವೆ, ಹೀಗೆಲ್ಲ ಪ್ರಶ್ನೆಗಳು ಬಂದವು. ಯಾರು ಏನ್ ಸಮಸ್ಯೆಗಳಂತ ಹೇಳ್ತಾರೆ, ಅದನ್ನ ಯಾವ ರೀತಿ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ? ಸರಿ, ಅದಕ್ಕೆ ಲಾಸ್ಟ್ ಟೈಮ್ ಕೂಡ ಸರ್ ನಾವು ಇದೇ ಒಂದು ವೇದಿಕೆಯೊಳಗ ನಾವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆವು ಸರ್. ಈಗ ಪ್ರತಿ ವರ್ಷನೂ ಕೂಡ ನಮ್ಗೇನು ತೊಗರಿಯಲ್ಲಿ ಸರ್ ಹೂ ಅಂದ್ರೆ ಎಲ್ಲವನ್ನು ಬರಲ್ಲ, ಹೂ ಅಂತೂ ಉದ್ರೆ ಊದ್ತದ ಕರೆಕ್ಟ್, ಎಲ್ಲವೂ ಕಾಯಿ ಕಟ್ಟಂಗಿಲ್ಲ ಸರ್. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಮಂಜು ಏನು ಬೀಳುತ್ತಲ್ಲ ಸರ್, ಈ ಒಂದು ಮೂಡು ಗಾಳಿ ಬಂದ್ಬಿಟ್ಟು ಮಂಜು ಆ ಟೈಮ್ನಲ್ಲಿ ಹೂ ಉದ್ರದ್ ಮ್ಯಾಕ್ಸಿಮಮ್ ಆಗ್ಬಿಡ್ತದೆ ಸರ್, ಅದನ್ನ ಎಲ್ಲ ಹೂ ಉದ್ರಬಿಡ್ತಾವ. ಅದಕ್ಕೆ ನಾವು ಏನ್ ಸರ್ ಇಲ್ತಾನೆ ಹೇಳಿದ್ರಲ್ಲ, ಕಾರ್ಬೋಡೈಜಿಂ ಪ್ಲಸ್ ಮ್ಯಾಂಕೋಜೆಬ್ ಕಾಂಬಿನೇಷನ್ ಅಥವಾ ಹೆಕ್ಸಾಕೋನೋಜಲು, ಅದ್ರ ಜೊತೆಗೆ ಫ್ಲಾನಫಿಕ್ಸ್ ಹೊಡಿ ಅಂತ ಹೇಳಿದೆ ಸರ್ ನಾವು. ಅದನ್ನ ಪ್ರತಿ ವರ್ಷ ಇದನ್ನ ಹೇಳಿದ್ರೆ ಅದು ಹೊಡೆದ ಕಂಟ್ರೋಲ್ ಆಗಿದೆ ಸರ್. ಎಷ್ಟೋ ಜನ ರೈತರು ನಿದರ್ಶನಗಳು ಕೊಡದೆ ಅದು ಮಂಜು ಬೀಳಿ ಬಿಡ್ಲಿ, ಈ ಟೈಮ್ ಬಂದ ತಕ್ಷಣ ಕಂಪಲ್ಸರಿ ಹೊಡಿಬೇಕು ಸರ್. ಅದನ್ನ ಎಲ್ಲಾ ಕಡೆ ಪ್ರಚಾರ ಕೂಡ ಮಾಡಿದೀವಿ ಸರ್, ಸಣ್ಣ ಸಣ್ಣ ವಿಡಿಯೋ ಕೂಡ ಬಿಟ್ಟಿದೀವಿ. ಈಗಲೂ ಕೂಡ ಮಂಜು ಬೀಳ್ತಾ ಇದೆ, ಈಗಲೂ ಕೂಡ ರೈತ ಬಾಂಧವರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ರೆ ರಿಯಾಯಿತಿ ದರದೊಳಗೆ ಅವರಿಗೆ ಕಾರ್ಬನ್ ಡೈಜಿ ಪೌಡರ್ ಇದೆ ಸರ್ ನಮ್ಮ ಹತ್ರ. ನಮ್ಮ ರೈತ ಪಕ್ಕದಕ್ಕೆ ಹೋಗ್ಬಿಟ್ಟು ಪೌಡರ್ ತಗೊಂಡು 3 g/L ವಾಟರ್ ಅಲ್ಲಿ ಹಾಕಿ ಅದ್ರ ಜೊತೆಗೆ 1 L ನೀರಿಗೆ 4 ml ಪ್ಲಾನಫಿಕ್ಸ್, ಸಾರಿ 4 L ನೀರಿಗೆ 1 ml ಪ್ಲಾನಫಿಕ್ಸ್ ಹಾಕಿ ಹೊಡೆದ್ರೆ 100% ಹೋದ್ರದ್ದು ಕಡಿಮೆ ಆಗುತ್ತೆ ಸರ್. ಆಮೇಲೆ ಇವಾಗ ಏನಾಗಿದೆ, ರೈತ ಬಾಂಧವರು ಏನು ತೊಗರಿ ಬಿತ್ತಿದ್ದಾರೆ ಸರ್, ಈಗ ಬಿರ್ಕೆ ಬಿಟ್ಟು ಬಿಟ್ಟು ಅಲ್ಲೆಲ್ಲಿ ತೊಗರಿ ಒಣಗೋದು ಕಾಣಕತೈತಿ. ಅದಕ್ಕೆ ನೀರು ಏನಾದ್ರೂ ಕೊಡೋದು, ಅವ್ರ ಹತ್ರ ನೀರು ಇದ್ ವ್ಯವಸ್ಥೆ ಇದೆ, ದಯಮಾಡಿ ಬಿರ್ಕ್ ಬಿಟ್ಟಿತ್ತಂದ್ರೆ ನೀರು ಕೊಡಬೇಕು, ನೀರು ಕೊಟ್ಟು ಬೆಳೆ ಉಳಿಸಿಕೊಳ್ಬೇಕು ಸರ್. ಆಮೇಲೆ ನಡು ಏನೈತಿ, ಇಂಟರ್ ಕಲ್ಟಿವೇಶನ್ ಆಪರೇಷನ್ ಮಾಡಿದ್ರೆ ಅವು ಏನು ಬಿರ್ಕ್ ಬಿಟ್ಟಿರ್ತವೆ ಅವು ಮುಚ್ಚಿಕೋತವೆ ಸರ್. ಒಂಚೂರು ಸಣ್ಣ ಹೊಲಕ್ಕೆ ಹೋಗ್ಬಿಟ್ಟು ಸಣ್ಣ ಸಣ್ಣ ಇಂಥವು ಮಾಡಿಬಿಟ್ರೆ ಇದ್ದಂತ ತೊಗರಿನ ಏನ್ ಮಡ್ಡಿ ಜಮೀನ್ ಏನಿದೆ ಸರ್, ಮಡ್ಡಿ ಜಮೀನ್ ಇದ್ದಂತ ಇದರಲ್ಲಿ ಒಂದು ಒಣಗುವಂತ ಪರಿಸ್ಥಿತಿ ಬರ್ತಾ ಇದೆ, ಅದಕ್ಕೆ ಒಂದು ಇಂಟರ್ಕಲ್ಟಿವೇಶನ್ ಆಪರೇಷನ್ ಮಾಡಿಕೊಂಡ್ರೆ ಅವ್ರ ತೊಗರಿ ಕಾಪಾಡ್ಕೋಬೇಕು ಅಂತ ನಾವು ಹೇಳ್ತೀವಿ ಸರ್. ಮುಂದೆ ನಮ್ಮ ತೆಗೆ ಸರ್ ಇಲ್ಲಿ ಕರೆಕ್ಟ್ ಅದನ್ನೇ ನಾವು ನೋಡ್ಕೋ ಮಂಜ ಮೇಡಮ್ ಹೇಳಿದ್ ಬಾರಿ ಕರೆಕ್ಟ್ ಪಾಯಿಂಟ್ ಇದು, ವ್ಯಾಲಿಡ್ ಪಾಯಿಂಟ್ ರೀ ಸರ್. ನೀವು ಬೆಳೆ ಬೆಳಿತೈತಿ ಈ ಟೈಮ್ದಾಗ ಹೂವು ಯಾವಾಗ ಆಗುತ್ತಲ್ಲ ಅವಾಗ ನಾವು ಒಂದು ಸಿಂಪರಣೆ ಮಾಡಿದ್ರೆ ಸಾಕಷ್ಟು ಇದಕ್ಕೆ ಅಲ್ಟರ್ನೇರಿಯ ಎಲೆ ಚುಕ್ಕೆ ರೋಗ ಅಂತೇನೆ ಬರ್ತೈತಿ, ಅದ್ರ ಜೊತೆ ಜೊತೆಯಾಗಿ ನಮ್ದು ಪೋಷಕಾಂಶಗಳು ಕಡಿಮೆ ಆಗಿತ್ತವೆ, ಆಮೇಲೆ ಹಾರ್ಮೋನ್ ಕಡಿಮೆ ಆಗ್ತದೆ, ಹಿಂಗಾಗಿ ಉದುರುವಂತ ಸಹಜ ಇದೆ. ಅದಕ್ಕೆ ನಾವು ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಕೊಟ್ಟೆವಪ್ಪ ಅಂತೇಳಂದ್ರೆ ಹೂ ಉದುರೋದು ಕಡಿಮೆ ಆಗ್ತೈತಿ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಸರಿಯಾದ ಟೈಮ್ದಾಗ ನಾವು ಸಿಂಪರಣೆ ಆದೇವು ಅಂದ್ರೆ ಹೂ ಉದುರೋದು ಕಡಿಮೆ ಆಗ್ತೈತಿ. ಅದಕ್ಕೆ ಮಂಜು ಬಿತ್ತು ಅಂದ್ರೆ ಅವರು ನಮ್ದು ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಕೋಜೋ ಬಿದ್ದಿದ್ದಾಗ್ಲಿ ಅಥವಾ ನಮ್ ಕಾರ್ಬನ್ಡೈಜಿಮ್ ಅಥವಾ ಎಕ್ಸಾಕೋನೋಸಲ್ ಅದ್ರ ಜೊತೆ ಪ್ಲಾನ್ ಆಫ್ ಫಿಕ್ಸ್ ಕೂಡಿ ಸಿಂಪರಣೆ ಮಾಡಲೇಬೇಕಾಗುತ್ತೆ. ಸರ್ ಸಂತೋಷ್ ಅವರು, ಈಗ ಈಗ ನಮ್ಮ ಮೇಡಮ್ ಹೇಳ್ದಂಗೆ ಮತ್ತೆ ಇವರು ರಾಜತೆಗೌಡ ಸರ್ ಹೇಳ್ದಂಗೆ ತೋಟಗಾರಿಕೆ ಬೆಳೆಗಳಿಗೂ ಇದು ಅನ್ವಯಿಸ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಂಜು ಜಾಸ್ತಿ ಬೀಳ್ತಾ ಇದೆ, ಚಳಿ ಜಾಸ್ತಿ ಇದೆ, ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅಂತೀರಾ ಸರ್? ಈಗ ಏನಾಗಿದೆ ಮುಖ್ಯವಾಗಿ ನಮ್ಮ ತೋಟಗಾರಿಕೆ ಬೆಳೆಗಳು ಅಂದಲ್ಲಿ ಅವನ ನೀರಿನ ಮೂಲ ಮಳೆಯಾಶ್ರಿತ ತೋಟಗಾರಿಕೆ ಅಂತೂ ಬಹಳ ಕಡಿಮೆ ಇಲ್ಲಿ. ಮೇಲಾಗಿ ಇದ್ರೂ ಕೂಡ ಈ ಈರುಳ್ಳಿ ಬೆಳೆ ಅಂದ್ರೆ ಮಳೆಯಾಶ್ರಿತ ಈರುಳ್ಳಿ ಇದ್ದಲ್ಲಿ ಮಾತ್ರ ಇದೆ, ಉಳಿದಂತೆ ಬೇರೆ ಬೆಳೆಗಳಿಗೆ ಎಲ್ಲವೂ ನೀರಿನ ಮೂಲ ಅಂದ್ರೆ ಪೆರಿನಿಯಲ್ ವಾಟರ್ ಸೋರ್ಸ್ ಇದ್ದಂತವೇ ಇದೆ. ನಾವು ಮುಖ್ಯವಾಗಿ ತಗೊಳ್ಬಹುದು ಪಪ್ಪಾಯ ಇರ್ಬೋದು ಬಾಳೆ ಇರ್ಬೋದು, ಅವರಿಗೆ ಐದರ್ ಬಾವಿ ಮೂಲ ಆದ್ರೂ ಇದೆ ಅಥವಾ ಬೋರೆಲ್ಲಿನ ನಿರಂತರ ನೀರಿನ ಒಂದು ಮೂಲ ಇದ್ದಂತವ್ರು ಇದ್ದಾರೆ. ಸೊ ಹಾಗಾಗಿ ಈ ರೀತಿ ಅಥವಾ ಭೂಮಿ ಒಣಗದಾಗ್ಲಿ ಅಥವಾ ನೀರಿನ ಕೊರತೆ ಆಗ್ತದೋ ಅಂತದ್ದು ಇಲ್ಲಿ ಕಂಡು ಬಂದಿಲ್ಲ ಸದ್ಯಕ್ಕೆ. ಸೊ ಉಳಿದಂತೆ ಈ ಬಹುಶಃ ಇವು ಬಹುವಾರ್ಷಿಕ ಬೆಳೆ ಇರೋದ್ರಿಂದ ಆ ರೀತಿ ಪರಿಣಾಮಗಳು ನಮ್ಮಲ್ಲಿ ನೇರವಾಗಿ ಬಿದ್ದಿಲ್ಲ ಆ ರೀತಿ ಯಾವುದೇ ಬೆಳೆಗಳಿಗೆ. ಸೊ ಉಳಿದಂತೆ ಈಗಿನ ಒಂದು ಪರಿಸ್ಥಿತಿಗೆ ದ್ರಾಕ್ಷಿ ಬೆಳೆಗಾರ ಒಂದು ಸ್ವಲ್ಪ ಈಗ ಎಲ್ಲಿ ನಮ್ಮ ಅಫಜಲ್ಪುರ್ ಭಾಗದಲ್ಲಿ ಆಗಿರ್ಬೋದು ಅಥವಾ ಆಳಂದ ಭಾಗದಲ್ಲಿ ಇರ್ತಕ್ಕಂತ ದ್ರಾಕ್ಷಿ ಬೆಳೆಗಾರದು ಈಗ ಏನಾಗಿರ್ತದೆ ಅವರು ಈಗ ಅಕ್ಟೋಬರ್ ಅಲ್ಲಿ ಕಟಾವ್ ಮಾಡಿದಂತವ್ರು ಅವರು ಸ್ವಲ್ಪ ಈಗಿನ ಹಂತದಲ್ಲಿ ಸ್ವಲ್ಪ ಈಗೇನು ಮಂಜು ಕಳೆದ ವಾತಾವರಣ ಇದ್ದದಕ್ಕೆ ಸ್ವಲ್ಪ ತಾವು ಸ್ವಲ್ಪ ಅವ್ರು ಜಾಗ್ರತೆ ವಹಿಸಬೇಕು. ಈ ಫಂಗಿಸೈಡ್ ಅಥವಾ ಆ ತರದ ರೋಗದ ಇರುತ್ತದೆ, ಬಟ್ ಈಗ ಸದ್ಯಕ್ಕೆ ಕಂಪ್ಲೀಟ್ ಒಣ ವಾತಾವರಣ ಇದ್ದದ್ದು ಈ ಸದ್ಯಕ್ಕೆ ಇಲ್ಲಿ ಹಂಗೆ ಕಂಡು ಬಂದಿಲ್ಲ. ಮೇಡಮ್ ಈಗ ಬಹಳಷ್ಟು ನಮಗೆ ರೈತರು ಕೇಳಿದ್ದು ಮ್ಯಾಕ್ಸಿಮಮ್ ಆಗಿ ತೊಗರಿ ಬೆಳೆ ಬಗ್ಗೆ, ಅದರಲ್ಲಿ ಬರುವಂತ ಸಮಸ್ಯೆಗಳ ಬಗ್ಗೆ, ಅದಲ್ಲದೆ ಬೇರೆ ಬೆಳೆಗಳು ಇದಾವ ನಮ್ಮಲ್ಲಿ ಈಗ ಹಸಿರು ಹೆಸರಿರ್ಬೋದು ಮುಖ್ಯವಾಗಿ ನಾವು ನೋಡಿದಂಗ ಏನಿದೆ ಸರ್, ಈಗ ಕಡ್ಲೆ ಇದೆ, ಜೋಳ ಐತಿ, ಆಮೇಲೆ ಕಬ್ಬ ಐತಿ, ಇಂಥವೂ ಬೆಳೆಗಳಿದಾವೆ. ಅಲ್ಲಿ ನೋಡಿದಾಗ ಏನಾಗಿದೆ ಕಬ್ಬ ಇದರೊಳಗೆ ಜೋಳದೊಳಗೆ ಎಸ್ಪೆಷಲಿ ಒಂದು ಕಾಂಡ ಕೊರಕನು ಒಂದು ಐತಿ, ಸೈನಿಕ ಹುಳ ಅಂತೇಳಿ ಒಂದು ಬರುತ್ತೆ ಸರ್, ಅದನ್ನು ಕೂಡ ಬಹಳಷ್ಟು ಕಡೆ ಅಲ್ಲೆಲ್ಲ ಕಂಡು ಬಂದಿದೆ. ಅಲ್ಲಿ ಅದಕ್ಕೆ ಬೇಕಾಗಿತ್ತು ಬಹಳಷ್ಟು ಆಗಿತ್ತು ಅಂತಂದ್ರೆ ಬಹಳ ನಮ್ಗೆ ಒಂದು ನಾವು ಹತ್ತು ಗಿಡ ನೋಡಿದ್ವಿ, ಹತ್ತು ಗಿಡದೊಳಗೆ ಒಂದು ಹುಳ ಕಾಣಿಸ್ತು, ಒಳಗೆ ಎಲ್ಲ ಹಿಕ್ಕಿ ಹಿಕ್ಕಿ ಬಿದ್ದಿರ್ತಿದ್ರ ಮ್ಯಾಗ ಅಂದ್ರೆ ಅಷ್ಟೇ ನಾವು ಸಿಂಪರಣೆ ಕೈಗೊಳ್ಬೇಕಾಗುತ್ತೆ. ಸಿಂಪರಣೆಯಲ್ಲಿ ಪ್ರಮುಖವಾಗಿ ನಮ್ಗೆ ಬೇಕಾಗಿತ್ತು ನಾವು ಸಾವಯವ ಒಳಗೆ ಮಾಡ್ತಿದ್ದೇವಪ್ಪ ಅಂದ್ರೆ ಮೆಟರೈಸಿಮ್ ಅಂತಕ್ಕಂತ ಒಂದು ಶಿಲೀಂಧ್ರ ಸಿಗುತ್ತೆ, ಅದಕ್ಕೆ ಅದು ಒಂದು ಲೀಟರ್ ನೀರಿಗೆ ಹಾಕಿ ಹತ್ತು ಗ್ರಾಮ್ದ ಹಾಕಿ ಸುಳಿ ಒಳಗೆ ಬೀಳುವಂಗೆ ನಾವು ಸಿಂಪರಣೆ ಮಾಡ್ಕೋಬಹುದು. ಅಕಸ್ಮಾತ್ ಅದು ಆಗಿಲ್ಲಪ್ಪ ಅಂತಂದ್ರೆ ಇಮಾಮೆಕ್ಟಿನ್ ಬೆಂಜೇಟ್ ಅಂತಕ್ಕಂತ ಒಂದು ಕೀಟನಾಶಕ ಸಿಗುತ್ತೆ, ಅದು ನಮ್ಮ ರೈತ ಸಂಪರ್ಕ ಕೇಂದ್ರ ಒಳಗೂ ಸಿಗುತ್ತೆ, ಅದನ್ನ ನೀವು ಒಂದು ಲೀಟರ್ ನೀರಿಗೆ ಅರ್ಧ ಗ್ರಾಮ್ ಹಾಕಿ ಸುಳಿ ಒಳಗೆ ಬೀಳುವಂಗೆ ಸಿಂಪರಣೆ ಮಾಡಬೇಕು, ಅದು ಮಾಡಿದ್ರೆ ನಿಯಂತ್ರಣ ಆಗ್ತದೆ. ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಕಡ್ಲೆ ಒಳಗೆ ಅಲ್ಲಲ್ಲಿ ಕಿಡಿಗಳು ಕಾಣಿಸ್ತಿರ್ತವೆ, ಅದು ಕಡ್ಲೆ ಪಲ್ಯ ಕಟ್ ಮಾಡೋದ್ರಿಂದ ಅದು ಏನಷ್ಟು ಹಾನಿ ಆಗಂಗಿಲ್ಲ ಅಂತ ಅನಿಸ್ತದೆ. ಎರಡು ರೀತಿಯಿಂದ ಉಪಯೋಗ ಆಗುತ್ತೆ, ಕಡ್ಲೆ ಪಲ್ಯಕ್ಕೂ ಉಪಯೋಗ ಮಾಡ್ದಂಗೆ ಆಗ್ತದೆ, ಹುಳಾನು ನಿಯಂತ್ರಣ ಮಾಡ್ದಂಗೆ ಆಗ್ತದೆ, ಆಮೇಲೆ ಕಡ್ಲೆ ಪಲ್ಯ ಜಾಸ್ತಿ ಪಂಟೆ ಹೊಡಿತೈತಿ, ಹಿಂಗಾಗಿ ಅಡ್ವಾಂಟೇಜ್ ಇದೆ ಸರ್ ಇದಕ್ಕೆ. ಅದಕ್ಕೆ ಬೇಕಾಗ್ತಕ್ಕಂಥ ಮಷೀನ್ ಕೂಡ ಸಿಗ್ತವೆ, ಅಕಸ್ಮಾತ್ ನಮ್ಗೆ ಕೈಲೆ ಕಟ್ ಮಾಡೋಕೆ ಲೇಬರ್ ಭಾಳ ಆಯ್ತು ಹಂಗಿದ್ರೆ ಒಂದು ಮಷೀನು ಸಿಗುತ್ತೆ ಅಲ್ಲಿ, ಅದನ್ನ ಬಂದು ನೋಡ್ಕೋಬಹುದು, ತಾನೇ ಪಡ್ಲೆ ಕಟ್ ಮಾಡ್ಕೋತು ಪಲ್ಯ ಗೋಳೆ ಮಾಡ್ಕೋತ ಹೋಗುತ್ತೆ, ಅಂತ ಮಷೀನ್ ಕೂಡ ಯೂಸ್ ಮಾಡ್ಕೋಬಹುದು ಬಹಳಷ್ಟು ಮಂದಿ. ಈಗ ಬಿತ್ತಿದ ಎಷ್ಟು ದಿವಸಕ್ಕೆ ಅವರು ಕಡ್ಲಿ ಉಡಿಬೇಕು? ಈಗ ಪಲ್ಯ ಏನ್ ಕಟ್ ಮಾಡದಿರ್ತಾರಲ್ಲ ಮೇಡಮ್, ನಾವು 30 ದಿವಸ ಆದ್ಮೇಲೆ ನಾವು ಕಟ್ ಮಾಡ್ತಕ್ಕಂತ ಒಂದು ಕೆಲಸ ಮಾಡ್ಕೋಬೇಕು. ಅದಕ್ಕೆಲ್ಲ ರೈತ ಬಾಂಧವರು ದಯಮಾಡಿ ಸರ್ ಹೇಳಿದಂಗ ಏನ್ ಕಡ್ಲಿ ಬಿತ್ತಿದ್ರಿ, ಕಡ್ಲಿ ಬಿತ್ತಿ ಅಂತ ರೈತರು ಎಲ್ಲರೂ ಒಂದು ಕಡ್ಲಿ ಇದನ್ನ ತುದಿ ಕಟ್ ಮಾಡಿಬಿಟ್ರೆ ಪಂಗ್ಲನು ಆಕೈತಿ, ಒಂದು ಕೀಟನು ಬರಲ್ಲ ಅಂತ ಸರ್. ಈಗ ಕೆಲವರೆಲ್ಲ ಪ್ರಶ್ನೆ ಕೇಳಿದ್ರೆ ಬೆಳೆ ಸಮೀಕ್ಷೆ ಇದು ಸರಿಯಾಗಿ ಮಾಡಿಲ್ಲ ಅಥವಾ ನಮ್ಮಲ್ಲಿ ಬಂದಿಲ್ಲ ಅಥವಾ ಅಲ್ಲೇ ಬಂದು ಮಾಡ್ಕೊಂಡು ಹೋಗ್ತಾರೆ ಅಂತಂತೇಳಿ. ಈಗ ಈ ಕಡ್ಲೆ ಎಲ್ಲ ಹೊಸದಾಗಿ ಒಂದು ಬಿತ್ತನೆ ಆಗಿ ಆಗಿರುತ್ತೆ, ಮತ್ತೆ ಈ ಸದ್ಯ ಇರುವಂತಹ ಬೆಳೆಗಳನ್ನ ಯಾವ ರೀತಿ ಸಮೀಕ್ಷೆಗೆ ಒಳಪಡಿಸಬಹುದು ಅವರು? ಸರ್, ಈಗ ನಮ್ಮ ಒಂದು ಇಲಾಖೆಯಲ್ಲಿ ಒಟ್ಟು ನಾಲ್ಕು ಟೈಪ್ ಸಮೀಕ್ಷೆ ಆಗಿಸ್ತದ. ಪ್ರೀ ಮುಂಗಾರು ಅಂತ ಒಂದು ಸಮೀಕ್ಷೆ ಆಕೈತಿ, ಮುಂಗಾರು ಸಮೀಕ್ಷೆ ಆಕೈತಿ, ಹಿಂಗಾರು ಸಮೀಕ್ಷೆ ಆಗ್ತಿ, ಬೇಸಿಗೆ ಸಮೀಕ್ಷೆ ಆಕೈತಿ. ನಮ್ ಗುಲ್ಬರ್ಗದಲ್ಲಿ ಪ್ರೀ ಖರೀಫ್ ಇರಲ್ಲ ಸರ್, ಖರೀಫ್ ಹಿಂಗಾಗಿ ರಬ್ಬಿ ಬೆಳೆ ಮತ್ತೆ ಸಮೀಕ್ಷೆ ಮಾಡ್ತೀವಿ. ಒಂದು ಕರೆ ಇದೆ ಮೇಡಮ್. ಹಲೋ ಹಲೋ, ನಾನು ಜವಳಿ ಇದೆ ಸರ್. ಹೇಳಿ ತಮ್ಮ ಹೆಸರು? ಇರೋಬ್ಬ ಜವಳಿ ಮುನ್ನಳ್ಳಿ. ಹೇಳಿ ಪ್ರಶ್ನೆ ಕೇಳಿ. ಕಟಿಂಗ್ ಮಷಿನ್ ನಿಮ್ಗೆ ನಂಬರ್ ಕಳ್ಸತ್ರ, ಕಡ್ಲಿ ಕಟ್ ಮಾಡೋದು ಹೌದಲ್ರಿ? ನಿಮ್ಗೆ ನಂಬರ್ ಹೇಳ್ತೈತಿ, ಕಡ್ಲಿ ಕಟ್ ಮಾಡೋದು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳಿಸ್ಕೊಡ್ತಾರ. ಒಂದೇ ನಿಮಿಷ.